ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿ ವಿತರಣೆಗೆ ಸರ್ಕಾರ ಬದ್ದ, ಸಚಿವ ಕೆಎಚ್ ಮುನಿಯಪ್ಪ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ನಷ್ಟ ಇಲ್ಲ, ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಕೈಗಾರಿಕಾ ವಲಯ ಉತ್ತೇಜನಕ್ಕೆ ವಿಶೇಷ ಕೈಗಾರಿಕಾ ನೀತಿ ಜಾರಿ, ಶರಣಬಸಪ್ಪ ದರ್ಶನಾಪುರ. ಹಾಗೂ ನೂತನ ಶಾಸಕರಿಗೆ ನಾಳೆಯಿಂದ 2 ದಿನಗಳ ತರಬೇತಿ ಶಿಬಿರ ಆಯೋಜನೆ, ಮುಖ್ಯಮಂತ್ರಿ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ದತಿಯಲ್ಲಿ ಸಿರಿಧಾನ್ಯಗಳ ಕೃಷಿ ಮತ್ತು ಬಳಕೆ ಕುರಿತು ದಾವಣಗೆರೆ ತಾಲೂಕು ತೋಳುಹುಣಸೆ ಗ್ರಾಮದ ಸಾವಯವ ಕೃಷಿಕ ಜಿಡಿ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಬಳಿಕ ಹೂವಿನ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮದಕರಿಪುರದ ಪ್ರಗತಿಪರ ಕೃಷಿಕ ಎಂಕೆ ಈಶಣ್ಣ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಜೊತೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಇದೀಗ ಮೊದಲಿಗೆ ಸಾವಯವ ಕೃಷಿ ಪದ್ದತಿಯಲ್ಲಿ ಸಿರಿಧಾನ್ಯಗಳ ಕೃಷಿ ಮತ್ತು ಬಳಕೆ ಕುರಿತು ದಾವಣಗೆರೆ ತಾಲೂಕು ತೋಳುಹುಣಸೆ ಗ್ರಾಮದ ಸಾವಯವ ಕೃಷಿಕ ಜಿಡಿ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಬಸವರಾಜಪ್ಪ ಅವರೇ. ನಮಸ್ತೆ ಬಸವರಾಜಪ್ಪ ಅವರೇ. ಈ ಒಂದು ಸಿರಿಧಾನ್ಯಗಳು ಅಂತಂದ್ರೆ ನೀವು ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾವ ಯಾವ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀರಾ? ಸಾವಯವ ಕೃಷಿ ಪದ್ಧತಿಯಲ್ಲಿ ನಾವು ಸಿರಿಧಾನ್ಯಗಳು ಅಂದ್ರೆ ಮೊದಲನೇದಾಗಿ ನವಣೆ, ಆಮೇಲೆ ಕೊರಲೆ, ಆರ್ಕ ಮತ್ತು ಸಾಮೆ, ಆಮೇಲೆ ಊದಲು, ಆಮೇಲೆ ಬರಗು. ಅದರ ಜೊತೆಯಲ್ಲಿ ನಾವು ಮೊದಲಿನಿಂದಲೂ ರಾಗಿಯನ್ನು ಬೆಳೀತಾ ಇದ್ದೀವಿ. ಮೊದಲನೇದಾಗಿ ಕೊರಲೆ, ಕೊರಲೆಯನ್ನು ಬಹಳ ಅದ್ಭುತವಾಗಿ ಬೆಳೀತಾ ಇದೆ. ಸಾವಯವ ಕೃಷಿ ಪದ್ಧತಿ ಅಳವಡಿಸೋದು ಯಾವ ರೀತಿ ಅಂದ್ರೆ, ನಾವು ಭೂಮಿಯನ್ನ ಕೊಟ್ಟಿಗೆ ಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳನ್ನ ಹಾಕಿ ಭೂಮಿಯಲ್ಲಿ ಟ್ರೈಕೋಡರ್ಮ ಮತ್ತು ಸುಡಮಾನಸ್ ಇವನ್ನು ಬೆರೆಸಿದಂತ ಗೊಬ್ಬರನ ಮೊದಲೇ ಚೆಲ್ಬಿಟ್ಟು ನಂತರ ಬಿತ್ತನೆ ಮಾಡಿ ಎಕರೆಗೆ 4 ಕೆಜಿ ಸಿರಿಧಾನ್ಯದ ಬೀಜಗಳು ಬೇಕು. ಸುಮಾರು 1.5 ಎಕರೆ ಭೂಮಿಯಲ್ಲಿ ನಮ್ಮ ಮನೆಗೆ ಆಗುವಷ್ಟನ್ನ ನಾವು ಎಲ್ಲ ಸಿರಿಧಾನ್ಯಗಳನ್ನು ಬೆಳ್ಕೊಂತಾ ಇದ್ದೀವಿ. ಅದು ಸಾವಯವ ಕೃಷಿಯಲ್ಲಿ ಏಕೆ ಬೆಳಿಬೇಕು ಅನ್ನೋದಕ್ಕೆ, ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ. BP, ಶುಗರು ಮತ್ತೆ ಕೊರೋನಾ ಬಂದಂತ ಟೈಮ್ನಲ್ಲೂ ಈಗ ಕಾಯಿಲೆಗಳಿಗೆ ತಕ್ಕನಾಗಿ ಕಷಾಯಗಳು ಮಾಡೋಕ್ಕೆ ಆಗಲಿ, ಆಮೇಲೆ ಗಂಜಿ ಮಾಡೋಕ್ಕೆ ಆಗಲಿ, ಸಿರಿಧಾನ್ಯಗಳ ಗಂಜಿ ಮತ್ತು ಇದರ ಉತ್ಪನ್ನಗಳನ್ನು ಊಟ ಮಾಡಿ, ಅನ್ನ ಇದೆಲ್ಲ ಮಾಡಿ ಊಟ ಮಾಡೋದ್ರಿಂದ ಮನುಷ್ಯನಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ. ಇವತ್ತಿನ ದಿನ ಏನಾಗಿದೆ ಅಂದ್ರೆ, ರಾಸಾಯನಿಕದಲ್ಲಿ ಬೆಳೆದು ಇವು 3 ಐಟಮ್ ತಿಂತ ಇರೋದು, ಗೋಧಿ, ಭತ್ತ, ಜೋಳ. ಇವು 3ನೇ ತಿಂದು ತಿಂದು ಏನಾಗಿದೆ, ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿನೇ ಇಲ್ದಂಗೆ ಆಗಿದೆ. ಆ ರೀತಿಯಾಗಿರೋದ್ರಿಂದ ಇವತ್ತು ನಾವು ಸಿರಿಧಾನ್ಯಗಳ ಮೇಲೆ ಅವಲಂಬನೆ ಆಗಿದ್ದೀವಿ. ಸಮಗ್ರ ಕೃಷಿಯಲ್ಲಿ ಬೆಳಿಬೇಕು. ತೊಗರಿ ಒಂದ್ ಸಾಲು ಮತ್ತೆ ಸಿರಿಧಾನ್ಯದ ಯಾವ್ದಾರ ಒಂದು ಬೆಳೆ ಒಂದು 6 ಸಾಲು ಈ ತರ ಹಾಕಿಬಿಟ್ಟು ಬೆಳೆಯೋದ್ರಿಂದ 2 ಬೆಳೆಗಳು ಬರ್ತವೆ. ಈಗ ನಿಮ್ಮ ಭಾಗದಲ್ಲಿ ಸಾಕಷ್ಟು ನೀರಿನ ಒಂದು ಮೂಲ ಇದೆ ಅಂದ್ರೆ, ಇಲ್ಲಿ ಹೆಚ್ಚಾಗಿ ಭತ್ತ ಬೆಳೀತಾ ಇದಾರೆ, ಅದನ್ನೆಲ್ಲ ನೋಡಿ ನಾವು ಭತ್ತ ಬೆಳಿಬಹುದು ಅಂತ ಅನ್ಸ್ಬೋದಾಯ್ತು. ಅದರಲ್ಲೂ ನೀವು ಎಲ್ಲೇ ಒಂದ್ ಕಡೆ 1 ಎಕರೆ 1.5 ಎಕರೆನು ಸಿರಿಧಾನ್ಯ ಬೆಳಿಬೇಕಂತ ಯಾಕೆ ಮನಸ್ಸು ಮಾಡಿದ್ರ? ಸಿರಿಧಾನ್ಯನ ಬೆಳೆಯೋದು ಅಂದ್ರೆ ನಮಗೆ ಈಗ ಊಟ ಮಾಡ್ಬೇಕನ್ನೋ ಒಂದು ಆಸೆಯಿಂದ ಪ್ರತಿಯೊಬ್ಬ ರೈತರು ಜಮೀನ್ ಇರೋದ್ರಲ್ಲೇ 1/2 ಎಕರೆ ಆಗ್ಲಿ 1 ಎಕರೆ ಆಗ್ಲಿ, ನಮ್ಮ ಜಮೀನ್ ಎಷ್ಟಿದೆಯೋ ಅಷ್ಟರಲ್ಲಿ ಒಂದು ಬೆಳೆನಾದ್ರೂ ನಾವು ಸಿರಿಧಾನ್ಯಗಳನ್ನ ಬೆಳೆದು ನಾವು ಊಟ ಮಾಡಬೇಕು, ಮತ್ತೆ ಮಿಕ್ಕಿದ್ದನ್ನ ಬೇರೆಯವರಿಗೆ ಮಾರಾಟ ಮಾಡೋ ಮೂಲಕನೋ ಅಥವಾ ನಮ್ಮ ಸ್ನೇಹಿತರ ಹತ್ರ ಕೊಟ್ಬಿಟ್ಟು ಮತ್ತೆ ಅವ್ರ ಹತ್ರ ಇರೋದನ್ನ ಇಸ್ಕೊಂಡು ಊಟ ಮಾಡೋದನ್ನ ನಾವು ಅವರಿಗೆ ಕಲಿಸ್ಬೇಕು. ಈಗ ಸಿರಿಧಾನ್ಯಗಳನ್ನ ಊಟ ಮಾಡೋದು ಪ್ರತಿಯೊಬ್ಬರು ರೂಢಿ ಮಾಡ್ಕೊಂಡಾಗ ಮನುಷ್ಯನಿಗೆ ಒಂದು ಸ್ಟ್ರೆಂತ್ ಬರ್ತೈತಿ, ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ ಮನುಷ್ಯ. ನಾವೀಗ ಬರೀ ಈ ರಾಸಾಯನಿಕದಲ್ಲಿ ಬೆಳೆದಂತ ಅನ್ನ ಇದನ್ನೇ ಊಟ ಮಾಡಿಬಿಟ್ಟು ಇದಕ್ಕೆ ರೂಢಿಯಾಗಿರೋದ್ರಿಂದ ನಾವು ಈಗ ಹೊಸದಾಗಿ ತಿನ್ನಕ್ಕೆ ಆಗ್ಲಿಲ್ದಂತವ್ರಿಗೆಲ್ಲ ನಾವು ತಿನ್ಸ್ಬೇಕು, ಅದನ್ನು ಅವರು ಬೆಳೆಯುವಂತದೊಂದು ಉತ್ಸಾಹ ಬರಂಗೆ ಮಾಡ್ಬೇಕು ಅವ್ರಿಗೆ. ಈಗ ನೀವು ಬೆಳೆಯಂತಹ ಸಿರಿಧಾನ್ಯಗಳ ಒಂದು ಬಿತ್ತನೆ ಬೀಜಗಳನ್ನ ಎಲ್ಲಿಂದ ತಂದು ಬಿತ್ತನೆ ಮಾಡ್ತೀರಾ? ಸ್ಟಾರ್ಟಿಂಗ್ ಅಲ್ಲಿ ಕೃಷಿ ಇಲಾಖೆಯಲ್ಲಿ 1-2 ವೆರೈಟಿ ಕೊಟ್ಟಿದ್ರು, ಕೊರಲೆ ಮತ್ತೆ ನವಣೆನ. ಇನ್ನು ಒಂದು ವಿದ್ಯಾನಗರದಲ್ಲಿ ಒಂದು ಸಾವಯವ ದೇಶಿ ಆಹಾರ ಧಾನ್ಯ ಅಂತ ಹೇಳಿ ಒಂದು ಮಾರಾಟ ಮಾಡ್ತಾ ಇದ್ದಾರೆ. ಅವ್ರ ಮೂಲಕ ಆರ್ಕ ಊದ್ಲು ಅವನ್ನೆಲ್ಲ ತರಿಸ್ಕೊಂಡು ನಾವು ಈಗ ಎರಡು ಬೆಳೆಯಿಂದ ಬೆಳೀತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ಸಿರಿಧಾನ್ಯಗಳು ಅಂತಂತಂದ್ರೆ ಏನು ಮಿಶ್ರವಾಗಿ ಬೆಳಿತಾರೆ, ಬೇರೆ ಬೇರೆ ಸಪರೇಟ್ ಕಾಲ್ ಎಕರೆ ಈ ತರ ಬೆಳಿತೀರಾ? ಕಾಲ್ ಎಕರೆ ಹಾಕ್ಬಿಟ್ಟು ಅದು ಸಪರೇಟ್ ಬೆಳಿತೀವಿ. ಕಟಾವ್ ಮಾಡೋದ್ ಹೆಂಗೆ ಅಂದ್ರೆ ನಮಗೆ ಲೇಬರ್ ಸಿಕ್ಕಾಗ ಅದನ್ನ ಕಟಾವ್ ಮಾಡಿಸ್ತೀವಿ, ಮಿಷಿನ್ ಸಿಕ್ಕಾಗ ಮಿಷಿನ್ಗೆ ಹಾಕಿ ಇದು ಮಾಡ್ತೀವಿ. ಈಗ ನೀವು ಸಾಮಾನ್ಯವಾಗಿ ಸಾಕಷ್ಟು ಸಿರಿಧಾನ್ಯ ಬೆಳಿತೀರಪ್ಪ ಅಂದ್ರೆ ವರ್ಷದ ಯಾವ ಕಾಲದಲ್ಲಿ ಬೆಳಿತೀರ? ಒಂದ್ಸರಿ ಮುಂಗಾರಿನಲ್ಲಿ ಹಾಕಿದಾಗ ನಮಗೆ ಸ್ವಲ್ಪ ನೀರಾವರಿ ಏರಿಯಾ ಇರೋದ್ರಿಂದ ಮಳೆ ಜಾಸ್ತಿ ಕಾಡಿ ಬೆಳೆ ಕಟಾವಿಗೆ ಬಂದಾಗ ಕಲರ್ ಡಿಮ್ ಆಗುತ್ತೆ, ಆಮೇಲೆ ಕೆಲವೊಂದು ಸಿರಿಧಾನ್ಯಗಳು ನೆಲಕ್ಕೆ ಬೀಳ್ತವೆ. ಕೊರಲೆ ಅವೆಲ್ಲ ಸ್ವಲ್ಪ ಹೆಚ್ಚಿಗೆ ಬೆಳೀತಂದ್ರೆ ನೆಲಕ್ಕೆ ಬೀಳ್ತತಿ, ಅವಾಗ ಸ್ವಲ್ಪ ನುಕ್ಸಾನ ಆಗೋದು ಇದು ಇರ್ತತಿ. ಅದಕ್ಕೆ ನಾವು ಅದು ಮಳೆಯ ನಂತರ ಬರೋ ತರ ಕಟಾವ್ ಮಾಡ್ಕೊಳಕ್ಕೆ ನಾವು ಇಲ್ಲಿ ಬೆಳೀತದ. ಅಂದ್ರೆ ಹಿಂಗಾರಿಯಲ್ಲಿ ಜಾಸ್ತಿ ನೀವು ಬಿತ್ತನೆ ಮಾಡ್ತೀರಾ? ಹಿಂಗಾರಿಯಲ್ಲಿ ಜಾಸ್ತಿ ಮಾಡ್ತೀವಿ. ಹಿಂಗಾರಿಯಲ್ಲಿ ಬಿತ್ತನೆ ಮಾಡಿದ್ದು ನಮಗೆ ಅವಾಗ ಒಳ್ಳೆ ಕಾಳನು ಚೆನ್ನಾಗಿ ಬರ್ತೈತಿ. ಈಗ ಹಿಂಗಾರಿಯಲ್ಲಿ ಎಲ್ಲಾ ಸಿರಿಧಾನ್ಯಗಳನ್ನು ಬಿತ್ತನೆ ಮಾಡಿದ್ರೆ ಉತ್ತಮವಾಗಿ ಇಳುವರಿ ಕೊಡ್ತಾವ್ ಅಂತ ಹೇಳ್ತೀರ? ಆರಕ ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಇನ್ನು ಸಾಮೆ ಆಮೇಲೆ ಊದ್ಲು ಬಹಳ ಚೆನ್ನಾಗಿ ಬರುತ್ತೆ. ಬೇಸಿಗೆಯಲ್ಲಿ ಬರಗು ಚೆನ್ನಾಗಿ ಬರುತ್ತೆ, ಕೊರಲೇನು ಚೆನ್ನಾಗಿ ಬರುತ್ತೆ. ಈಗ ಹಿಂಗಾರು ಅಂತಂದ್ರೆ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತಾರೆ? ನಮಗೆ ನೀರ್ ಇರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಬಿತ್ತಬಹುದು. ನವೆಂಬರ್ ಡಿಸೆಂಬರ್ನಲ್ಲಿ ಬಿತ್ತಿದ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ, ಉತ್ಕೃಷ್ಟವಾಗಿ ಬರ್ತೈತಿ. ಈಗ ಸಾಮಾನ್ಯವಾಗಿ ಸಿರಿಧಾನ್ಯಗಳು ಅಂತಂದ್ರೆ ಪ್ರತಿ ಒಂದ್ ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಮಾಡ್ತೀರಾ? ಒಂದ್ ಎಕರೆಗೆ 4 ಕೆಜಿ ಆದ್ರೂ ಸಾಕು. ಈಗ ಬಿತ್ತನೆ ಮಾಡಕ್ಕೆ ಸ್ವಲ್ಪ ಇರುಸು ಮುರುಸು ಆಯ್ತು ಅಂದ್ರೆ ಇನ್ನು 2 ಕೆಜಿ ಹೆಚ್ಚಿಗೆ ಮಾಡ್ಕೋಬಹುದು. ನಾವು ಸಾಲ ಸಣ್ಣವ್ ಮಾಡೋ ಅಥವಾ ಈ ಉಟ್ಬೇಕಾರನೆ ಎಡೆ ಕುಂಟೆಲ್ ಹೋಗ್ತತಿ ಅಂತ ನಾವು ಇದು ಮಾಡೋದಾದ್ರೆ 6 ಕೆಜಿ ವರೆಗೂ ಬಿತ್ತಬಹುದು. 6 ಕೆಜಿ ನಂತರ ಬಿತ್ತಿದ್ರೆ ಬೆಳೆ ಸ್ವಲ್ಪ ವೀಕ್ ಆಕತಿ. ಅಂದ್ರೆ ಒಂದ್ ಎಡೆ ಕುಂಟೆ ದಾಯದಲ್ಲಿ ಬಿತ್ತನೆ ಮಾಡ್ತೀರಾ ನೀವು? ಶೇಂಗಾ ಬಿತ್ತದ ಏನಿದೆಯಲ್ಲ 1 ಕಾಲಡಿ ಅಥವಾ 1 ಅಡಿ 1.5 ಇಂಚು ಈ ತರ ಆಗ್ಲಾಗ ಬಿತ್ತನೆ ಮಾಡ್ಕೊಂಡು. ಅಂದ್ರೆ ಯಾವುದೇ ರೀತಿಯಾದಂತ ಒಂದು ತಳಗೊಬ್ಬರವಾಗಿ ನೀವು ರಾಸಾಯನಿಕ ಗೊಬ್ಬರ ಕೊಡೋದ್ ಬಿಟ್ಟು ಸಾವಯವ ಗೊಬ್ಬರ ಕೊಡ್ತಾ ಇದ್ದೀವಿ? ಸಾವಯವ ಗೊಬ್ಬರನೇ ಕೊಡ್ತೀವಿ. ಅದು ಎಷ್ಟೇ ಇಳುವರಿ ಬರಲಿ, ಕಡಿಮೆನೆ ಬರಲಿ ಜಾಸ್ತಿ ಬರಲಿ, ಆ ವಾತಾವರಣ ಈಗ ಅದು ಬೆಳೆ ಹೆಂಗೆ ಅಂದ್ರೆ ಒಂದು ಕೀಟ ರೋಗ ಬರ್ಲಿಲ್ದಂಗೆ ನಮ್ಮ ಒಂದು ಉಷ್ಣಾಂಶ ಶೀತ ಎರಡನ್ನು ಹೊಂದಿಕೊಂಡು ಬೆಳೆಯಂತ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆದ್ರೂ ಚಿಂತೆ ಇಲ್ಲ. ನಮಗೆ ಬೇಕಾಗಿರೋದು ಸಾವಯವದಲ್ಲಿ. ಈಗ ಗುಣಮಟ್ಟದ ಆಹಾರ ಸಿಗ್ಬೇಕಂತಂದ್ರೆ ನಾವು ಸಾವಯವದಲ್ಲೇ ಗುಣಮಟ್ಟದ ಆಹಾರ ಬೇಕು ಅಂದ್ರೆ ಸಾವಯವದಲ್ಲೇ ಬೆಳಿಬೇಕು. ಆಮೇಲೆ ನಮಗೆ ಅದು ಊಟ ಮಾಡ್ಲಿಕ್ಕೆ ರುಚಿನೂ ಬರ್ತದೆ. ಅದಕ್ಕಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವು ಸಾವಯವ ಆಸಕ್ತಿ ಇರೋದ್ರಿಂದ ಸಾವಯವದಲ್ಲೇ ಅದು ಎಷ್ಟೇ ಇಳುವರಿ ಬಂದ್ರೂ ತೃಪ್ತಿ ತಂದ್ಕೋಬೇಕು ನಾವು. ಈಗ ಸರಿಸುಮಾರು ಅಂತಂದ್ರೆ ಒಂದೊಂದು ಬೆಳಿಗ್ಗೆ ನೀವು ಎಷ್ಟೆಷ್ಟು ಚೀಲ ಬೆಳೆದ್ರೆ, ಆರ್ಕ ಎಷ್ಟು ಚೀಲ ಬೆಳೆದ್ರೆ, ಸಾಮೆ ಎಷ್ಟು ಚೀಲ ಬೆಳೆದ್ರೆ, ನವಣೆ ಎಷ್ಟು ಚೀಲ ಬೆಳೆದ್ರೆ, ರಾಗಿ ಎಷ್ಟು ಚೀಲ ಬೆಳೆದ್ರಿ? ಈಗ ಕೊರಲೆಯಲ್ಲಿ ನಾವು ಫಸ್ಟ್ ಮಾಡಿದಾಗ ನಮಗೆ 4 ಚೀಲ ಬಂದಿತ್ತು 1 ಎಕರೆಗೆ. ನೆಕ್ಸ್ಟ್ ಸರಿ ನಮ್ಮ ಅನುಭವದ ಮೇಲೆ ಮಾಡ್ಕೊಂತ ಹೋದ್ಮೇಲೆ 6 ಕ್ವಿಂಟಲ್ ಬಂದಿದೆ ಕೊರಲೆ. ಆಮೇಲೆ ಇವು ಸಾಮೆ ಅವೆಲ್ಲ ಸ್ವಲ್ಪ 2-2.5 ಕ್ವಿಂಟಲ್ ಬರ್ತೈತಿ 1 ಎಕರೆಗೆ. ನವಣೆ ಒಂದು 3-4 ಕ್ವಿಂಟಲ್ ಬರುತ್ತೆ. ನಾವ್ ಹಾಕಿದ್ದು ಸ್ವಲ್ಪ ಸಣ್ಣ ತೆನೆ, ಅದು ಕರಿ ಕೆಂಪು ಮಿಶ್ರಿತ ತೆನೆ ಇರ್ತದೆ, ಅದು ಇಳುವರಿ ಸ್ವಲ್ಪ ಕಡಿಮೆ. ಇನ್ನೊಂದು ದೊಡ್ಡ ತೆನೆ ಇದೆ, ಅದು 4-5 ಕ್ವಿಂಟಲ್ ಬೆಳಿಬಹುದು. ರಾಗಿ ಅದು ಸಾವಯವದಲ್ಲೇ 10 ಕ್ವಿಂಟಲ್ ಬೆಳಿತೀವಿ. ಹೆಂಗೆ ಅಂದ್ರೆ ನಾವು ಒಂದು 2 ಲೋಡು ಕೊಟ್ಟಿಗೆ ಗೊಬ್ಬರನ ಭೂಮಿಗೆ ಮುಂಚೆನೆ ಎಕರೆಗೆ ಹಾಕಿಬಿಟ್ಟು ನಂತರ ನಾವು ಇದನ್ನ ಕಲ್ಟಿವೇಷನ್ ಮಾಡಿ ಬಿತ್ತನೆ ಮಾಡಿ ನಂತರ ಜೀವಾಮೃತ ಇವನ್ನೆಲ್ಲ ಮಾಡಿದಾಗ 10 ಕ್ವಿಂಟಲ್ ಬಂದೇ ಬರ್ತದೆ. ಈಗ ಪ್ರತಿ ವರ್ಷನ ಸಿರಿಧಾನ್ಯಗಳು ಬೆಳಿಬೇಕಂತ ಹೇಳಿ 1-2 ಎಕರೆ ನಾವು ಮೀಸಲಿಟ್ಟಿದ್ರೆ ಭೂಮಿನ ಜಾಗನ ಬದಲಾವಣೆ ಮಾಡ್ಕೊಂತ ಮಾಡ್ತಾ ಇದೀವಿ. ಪ್ರತಿ ವರ್ಷನು ಇದ್ರಲ್ಲಿ ಹಾಕಿದ್ದು ಇನ್ನೊಂದ್ಸರಿ ಇನ್ನೊಂದ್ಸಲಿ ಹಿಂಗ್ ಹಾಕ್ಯಂತ ಮಾಡ್ತಾ ಇದ್ದಾರೆ. ಈಗ ನೀವು ಸಿರಿಧಾನ್ಯ ಬೆಳೆಯಂತದ್ನ ನೋಡಿ ಬೇರೆ ರೈತರು ನಾವು ಆತರ ಸಿರಿಧಾನ್ಯಗಳನ್ನ ಬೆಳೆದ ಯಾಕೆ ತಿನ್ಬಾರ್ದು ಅಂತ ಏನಾದ್ರೂ ಮುಂದೆ ಬಂದಾರ? ಈಗ ಬೇರೆ ಬೆಳೆಯಕ್ಕೆ ಇಷ್ಟಪಡ್ತಾರೆ, ಇಷ್ಟಪಟ್ಟು ಬೆಳೆಯಕ್ಕೆ ಅಂತ ಬೀಜಗಳನ್ನೆಲ್ಲ ಕೊಡ್ತೀವಿ. ಕೊಟ್ಟಾಗ ಏನ್ ಮಾಡ್ತಾರೆ, ಹಾಕಿಬಿಟ್ಟು ಅವರು ಯಾವ್ದೋ ಒಂದ್ ಕಾರಣದಿಂದ ಒಂದಿಬ್ರು ಮೂವರು ಬೆಳೆಸಕ್ ಆಗ್ಲಿಲ್ಲ ಅವ್ರಿಗೆ, ಮತ್ತೆ ರಾಸಾಯನಿಕಕ್ಕೆ ಹೋಗ್ಬಿಡ್ತಾರೆ. ಈಗ ಏನಾಗಿದೆ ಅಂದ್ರೆ ರಾಸಾಯನಿಕದಲ್ಲಿ ಬೆಳೆದು ಅವರಿಗೆ ರೂಢಿ ಆಗ್ಬಿಟ್ಟೈತಿ, ಅದು ಬೆಳೆ ಗಾಢ ಬರಲಿಲ್ಲ ಅಂದ್ರೆ ರಾಸಾಯನಿಕಕ್ಕೆ ಹೋಗ್ಬಿಡ್ತಾರೆ. ನಮ್ ಕಡೆ ಏನಾಗಿದೆ ಅಂದ್ರೆ ನಮ್ ನೀರಾವರಿ ಏರಿಯಾದಲ್ಲಿ ಇಲ್ಲಿ ಭತ್ತ ಎಲ್ಲದನ್ನು ರಾಸಾಯನಿಕದಲ್ಲಿ ಬೆಳೆದ್ ರೂಢಿ ಆಗಿದೆಯಾ, ಬೇಗ ಬರ್ಬೇಕು ಅವ್ರಿಗೆ, ಅದಕ್ಕೆ ಅವ್ರಿಗೆ ಇಷ್ಟ ಅಷ್ಟು ಇದು ಮಾಡೋದಿಲ್ಲ. ಅದೇ ಊಟ ಮಾಡಕ್ ಕೊಟ್ರೆ ಎಲ್ಲರೂ ತಗೊಂಡು ಊಟ ಮಾಡ್ತಾರೆ ಕೊಟ್ರೆ. ಒಟ್ಟಾರೆ ಸಿರಿಧಾನ್ಯ ಬೆಳೆಯಂತ ರೈತರು ಬೇರೆನೂ ಇದಾರೆ ಇಲ್ಲಿ, ಅಂದ್ರೆ ರಾಸಾಯನಿಕದಲ್ಲಿ ಬೆಳೀತಾ ಇಲ್ಲ ಅವರು, ರಾಸಾಯನಿಕದಲ್ಲಿ ಬೆಳೆಯಲ್ಲಿ ಆಸಕ್ತಿ ಮಾಡ್ತಾರೆ. ನಾವು ಅದನ್ನ ಮಾಡ್ಬೇಡ್ರಿ, ಇದನ್ನ ಮಾಡ್ರಿ ಅಂತ ಅವ್ರಿಗೆ ಫೋರ್ಸ್ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಗುಣಮಟ್ಟದ ನಮಗೆ ಆಹಾರ ಧಾನ್ಯಗಳು ಬೇಕಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಬೇಕು. ಅಂದ್ರೆ ಈ ಒಂದು ಸಿರಿಧಾನ್ಯಗಳಿಗೆ ಏನು ಹೆಚ್ಚು ಗೊಬ್ಬರನ ಅಷ್ಟೊಂದು ಬೇಕಾಗಲ್ಲ, ಮತ್ತೆ ಹೆಚ್ಚು ನೀರನ್ನು ಬೇಕಾಗಲ್ಲ. ಹೌದೌದು, ಸಿರಿಧಾನ್ಯಕ್ಕೆ ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ ಒಂದ್ 20 ದಿವಸ ಆದ್ರೂ ಅದು ನೀರ್ ಇಲ್ಲದ್ರು ಬೆಳಿತೈತಿ, ಈ ರಾಸಾಯನಿಕ ಗೊಬ್ಬರ ಇಲ್ಲದ್ರೂ ಬೆಳಿತೈತಿ. ಮೊದಲೇ ನಮ್ಮ ಭೂಮಿ ಹಾಳಾಗಿದ್ರೆ ಸ್ವಲ್ಪ ಕಷ್ಟ, ಅದೇ ಫಲವತ್ತಾಗಿತ್ತು ಅಂದ್ರೆ ನಾವು ರಾಸಾಯನಿಕ ಗೊಬ್ಬರದಲ್ಲಿ ಏನ್ ಬರುತ್ತೋ ಅದೇ ಬೆಳೆನೆ ಬರುತ್ತಿದ್ದು. ಸ್ವಲ್ಪ ಹುಟ್ಟಿದಾಗ ಗಾಢ ಬೆಳವಣಿಗೆ ಆಗೋದಿಲ್ಲ ಅಷ್ಟೇ, ನಂತರ ದಿನಗಳಲ್ಲಿ 1ನೇ ನೀರು 2ನೇ ನೀರು ಕೊಟ್ವಿ ಅಂದ್ರೆ ತನ್ನಷ್ಟಕ್ಕೆ ತಾನೇ ಅದು ಭೂಮಿಯಾಗಿರೋದನ್ನೇ ಎಳ್ಕೊಂಡು ಬೆಳೆದ್ಬಿಡ್ತೈತಿ. ಈಗ ನೀವು ಸಾಕಷ್ಟು ಸಿರಿಧಾನ್ಯಗಳನ್ನ ಬೆಳೀತೀರಪ್ಪ ಅಂದ್ರೆ ಯಾವ ರೀತಿ ಅವನ್ನ ಬಳಸಿಕೊಳ್ತೀರಾ ದಿನನಿತ್ಯ ನಿಮ್ಮ ಒಂದು ಅಡಿಗೆಯಲ್ಲಿ? ದಿನನಿತ್ಯ ಅಡಿಗೆಯಲ್ಲಿ ಅಂದ್ರೆ ನಾವು ಜೋಳದಲ್ಲಿ 10 ಸೇರು ಜೋಳಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ 3 ಕೆಜಿ ತನಕ ಹಾಕ್ತಿವಿ. ಯಾವುದೇ ಸಿರಿಧಾನ್ಯ ಇರಲಿ 3 ಕೆಜಿ ಹಾಕ್ತಿವಿ. ಜೋಳಕ್ಕೆ 1 ಹಾಕಿದ್ರೆ ರಾಗಿಗೆ 1 ಹಾಕ್ತಿವಿ. ಈ ತರ ಮಿಶ್ರನು ಮಾಡ್ಕೊಂತೀವಿ. ಆಮೇಲೆ ಅಕ್ಕಿ ಮಾಡ್ತೀವಿ. ಈಗ ಒಂದ್ ಸ್ವಲ್ಪ ಈಗ ಉಪ್ಪಿಟ್ಟು ಮಾಡ್ಲಿಕ್ಕೆ ರವೆಯನ್ನು ಮಾಡಿಸ್ಕೊಂಡ್ಬರ್ತಾ ಇದೀವಿ. ಇದು ನವಣೆ, ಆಮೇಲೆ ಇದು ಕೊರಲೆಯಲ್ಲಿ ಎಲ್ಲಾ ಸಿರಿಧಾನ್ಯದಲ್ಲೂ ಮಾಡಬಹುದು. ಗಂಜಿ ಮಾಡಬಹುದು, ಪಾಯಸ ಮಾಡಬಹುದು, ಎಲ್ಲದರಲ್ಲೂ ಮಾಡಬಹುದು. ಅದು ರೂಢಿ ಮಾಡ್ಕೊಬೇಕು. ನಾವು ಮಾಡೋದ್ರಲ್ಲಿ ರೂಢಿ ಮಾಡ್ಕೋಬೇಕು. ಒಂದು ಲೋಟ ಅಕ್ಕಿ ಹಾಕಿದ್ರೆ 2-3 ಲೋಟ ನೀರ್ ಬೇಕು. ಅದಕ್ಕೆ ಅನ್ನ ಆಗ್ಬೇಕಂದ್ರೆ ಸಿರಿಧಾನ್ಯದ್ದು. ಈಗ ನಮಗೆ ಏನಾಗುತ್ತೆ ಅಂದ್ರೆ ನಮಗೆ ಬೇಕಾದಷ್ಟು ಆಕ್ಷೇಪಂದು ಇಟ್ಕೋಬೇಕು. ಅದನ್ನ ಕಾಳು ಇದ್ರೆ ಹುಳ ಆಗಲ್ಲ, ಅಕ್ಕಿ ಮಾಡಿಸ್ಕೊಂಬಂದ್ವಿ ಅಂದ್ರೆ ಹುಳ ಆಗ್ತತಿ. ಅದಕ್ಕೆ ನಮ್ಗೆ ಈಗ ಅಲ್ಲಿ ದಾವಣಗೆರೆಗೆ ಒಂದು ಬೊಮ್ಮ ಬಜಾರದಲ್ಲಿ ಒಂದು ಸಣ್ಣ ಮಿಷಿನ್ ಇದೆ, ಅವ್ರ ಹತ್ರ ಮಾಡಿಸ್ಕೊಂಡ್ಬರ್ತಾ ಇದೀವಿ ಈಗ 2 ವರ್ಷದಿಂದ. ಈಗ ಮನೆಯಲ್ಲಿ ದಿನನಿತ್ಯ ನೀವು ಅಡಿಗೆಯಲ್ಲಿ ಬಳಸ್ತಿರಲ್ಲ ಊಟಕ್ಕೆ, ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಇದು ಯಾವ ರೀತಿ ಇದೆ ಆಹಾರ ಅಂತ ಹೇಳ್ತಾರೆ? ಸ್ವಲ್ಪ ಮಕ್ಕಳುಗಳು ಹಿಂದೇಟ್ ಹಾಕ್ತಿದ್ರು ಮೊದಲೇ ತಿನ್ನಕ. ಈಗ ಇತ್ತೀಚೆಗೆ ತಿಂತಾದ್ರೆ ನಾವು ದೋಸೆ ಮಾಡ್ತೀವಿ, ಪಡ್ಡು ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ಎಲ್ಲದರಲ್ಲೂ ಮಿಕ್ಸ್ ಮಾಡಿ ಊಟ ಮಾಡೋದು ಅವ್ರಿಗೆ ರೂಢಿ ಮಾಡಿಸ್ತಾ ಇದೀವಿ. ತಿಂಡಿಗಳು ಏನ್ ಮಾಡ್ತೀವ, ಎಲ್ಲಾ ತಿಂಡಿಯಲ್ಲೂ ಹಾಕಿ ಮಾಡ್ಬೇಕು. ಅದನ್ನ ನಮ್ಮಲ್ಲಿ ಏನು ನಾವು ಬೆಳೆದಿರ್ತೀವ ಸಿರಿಧಾನ್ಯಗಳನ್ನ ಎಲ್ಲಾ ತಿಂಡಿ ರೂಪದ ಆಹಾರದಲ್ಲಿ ಆದ್ರೆ ಮಕ್ಕಳು ಬೇಗ ಇಷ್ಟಪಡ್ತಾರೆ, ಎಲ್ಲರೂ ತಿನ್ನಕ್ ಆಸೆ ಪಡ್ತಾರೆ. ಅದಕ್ಕೆ ನಾವು ಅದನ್ನ ರೂಢಿ ಮಾಡಿದೀವಿ. ದೋಸೆ ಇಡ್ಲಿ ಅವೆಲ್ಲ ಬಹಳ ಚೆನ್ನಾಗಾಗ್ತವೆ. ಈಗ ನಿಮ್ ಭಾಗದಲ್ಲಿ ಸಾಕಷ್ಟು ಭತ್ತ ಬೆಳೀತಾರಪ್ಪ, ಅದರಿಂದ ಅಕ್ಕಿ ಮಾಡಿ ಸಾಕಷ್ಟು ಈಗ ಪಡ್ಡು, ದೋಸೆ, ಪ್ರತಿನಿತ್ಯ ಚಿತ್ರಾನ್ನಂತೆ ಅನ್ನಂತೆ ಈ ರೀತಿ ನೀವು ಊಟ ಮಾಡ್ತಾ ಇದ್ರಿ ಹಿಂದೆಲ್ಲ. ಅಂದ್ರೆ ಆ ಒಂದು ಊಟದ ಒಂದು ರುಚಿಗೂ ಈಗ ಸಿರಿಧಾನ್ಯದ ಒಂದು ಬೆಳೆಗಳ ಒಂದು ಊಟದ ರುಚಿಗೆ ಏನು ಬದಲಾವಣೆ ಕಂಡಿದ್ರ? ಈಗ ಬದಲಾವಣೆ ಅಂದ್ರೆ ನಮಗೆ ಈಗ ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ನಮಗೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಈಗ ಬಂದಿದೆ. ಮೊನ್ನೆ ಕೊರೋನಾ ಬಂತು, ನಮ್ಗೆ ಯಾರಿಗೂ ಏನಾಗಿಲ್ಲ, ಚೆನ್ನಾಗಿದ್ದೀವಿ ನಾವು. ಶೀತ ನೆಗಡಿ ಆದ್ರೂ ಸ್ವಲ್ಪ ತಡ್ಕೋಣ ಅಂತ ಶಕ್ತಿ ಇದೆ. ಆಮೇಲೆ ಸ್ವಲ್ಪ ಕೆಲಸ ಮಾಡೋದು ಎಲ್ಲದರಲ್ಲೂ ನಾವು ಬಿಸಿಲಲ್ಲೇ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಅಂತ ಏನು ಇದಾಗಲ್ಲ, ಮನುಷ್ಯ ಗಟ್ಟಿ ಬರ್ತಾನೆ. ತಿಂತ ಹೋಗ್ಬೇಕದು, ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಅದು ಸಿರಿಧಾನ್ಯಗಳನ್ನ ನಾವು ಏನೇನ್ ಮಾಡ್ಕೊಂಡ್ ಊಟ ಮಾಡಕ್ ನಮಗೆ ನಮಗೆ ತಿನ್ನಕ್ ಏನ್ ಇಷ್ಟನ ಆ ತರ ರೂಪದಲ್ಲೇ ಅದನ್ನ ಮಾಡ್ಕೊಂಡ್ ತಿನ್ಬೇಕು. ನವಣಕ್ಕಿ, ಸಾವಕ್ಕಿ ಎಲ್ಲ ಪ್ರತಿಯೊಂದು ಅನ್ನ ಬಹಳ ಚೆನ್ನಾಗುತ್ತೆ. ಅಂದ್ರೆ ಸ್ವಲ್ಪ ಅಕ್ಕಿ ಹಳೇದಾಗಬೇಕು. ಅಕ್ಕಿ ಹಳೇದಾದ ನಂತರ ಊಟ ಮಾಡಕ್ಕೆ ಅನ್ನ ಅದೆಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಅಕ್ಕಿ ಅಳ್ತಾರಕ್ ಬೀಳ್ಬೇಕಂತಾರೆ? ಹೌದು, ಅಕ್ಕಿ ಅಳ್ತಾರಕ್ ಬೀಳ್ಬೇಕು. ಒಂದ್ 6 ತಿಂಗಳಾದ್ರೂ ಆದ್ರೆ ಚೆನ್ನಾಗಿ ಅನ್ನ ಅದೆಲ್ಲ ಅಳ್ಕೆ ಅನ್ನುತ್ತೆ, ಚೆನ್ನಾಗಿರ್ತೈತಿ. ಈಗ ಹೊಸ ಅಕ್ಕಿ ಆದ್ರೆ ಅನ್ನ ಮೆತ್ತಗಾಗುತ್ತೆ. ಸ್ವಲ್ಪ ಊಟ ಮಾಡಕರ ಈಗ ಅದು ಗಂಜಿ ಆದಂಗಾಗುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಹಳೇದಾದ್ರಷ್ಟು ಚೆನ್ನಾಗುತ್ತೆ ಅನ್ನ. ಈಗ ಜೋಳದಲ್ಲಿ ರಾಗಿಯಲ್ಲಿ ಈ ಒಂದು ಸಿರಿಧಾನ್ಯಗಳನ್ನ ಕೆಲವೊಂದು ಅಕ್ಕಿ ಮಿಕ್ಸ್ ಮಾಡಿ ಈಗ ಹಿಟ್ಟು ಮಾಡಿಸಿ ನೀವು ಮುದ್ದೆ ರೊಟ್ಟಿ ಈ ತರ ಎಲ್ಲ ಬಳಸ್ತಿರಲ್ಲ, ಅಂದ್ರೆ ಊಟದಲ್ಲಿ ರುಚಿಯಲ್ಲಿ ಸಾಕಷ್ಟು ಬದಲಾವಣೆ ಇದೆಯಲ್ಲ? ಬದಲಾವಣೆ ಆಗುತ್ತೆ. ಆ ಇದಕ್ಕೂ ಬಹಳ ಬದಲಾವಣೆ ಆಗುತ್ತೆ, ಜಗದಷ್ಟು ರುಚಿ ಬರ್ತದೆ. ಆಮೇಲೆ ನಾವು ಊಟ ಮಾಡಿದ್ದು ಆ ಜೋಳ ರಾಗಿ ಮುದ್ದೆ ಅವನ್ನೆಲ್ಲ ಹಾಕ್ತಿವಲ್ಲ, ಅದರಲ್ಲಿ ವಿವಿಧ ಇವನ್ನ ಹಾಕ್ತಿವಿ ನಾವು. ಸ್ವಲ್ಪ ಹೆಸರು ಹಾಕ್ತಿವಿ, ಆಮೇಲೆ ಉದ್ದಿನ ಬೇಳೆ ಹಾಕ್ತಿವಿ. ಈ ತರ ಊಟ ಮಾಡೋದನ್ನ ನಾವು ರೂಢಿ ಮಾಡ್ಕೊಂಡಿದೀವಿ. ಈಗ ನೀವು ಸಾಕಷ್ಟು ಊಟದಲ್ಲಿ ಬಳಸ್ತಿರಪ್ಪ ಸಿರಿಧಾನ್ಯಗಳನ್ನ, ಅಂದ್ರೆ ಹೆಚ್ಚಾದವನ್ನ ಮಾರಾಟ ಏನಾದ್ರೂ ಮಾಡ್ತೀರ? ಹೆಚ್ಚಾದವು ಮಾರಾಟ ಮಾಡಕ್ಕೆ ನಾವು ತಗೋಣಾರಿದ್ರೆ ಅವ್ರಾಗಿ ಕೇಳಂತ ಆಸಕ್ತ ಇವ್ರಿಗೆ ಕೊಡ್ತೀವಿ. ಈ ಹೋಲ್ಸೇಲ್ ಅಂಗಡಿ ಕೊಡಕ್ ಹೋದ್ರೆ ಅವ್ರು ಏನ್ ಕೇಳ್ತಾರೆ, ಅರ್ಧ ರೇಟಿಗೆ ಕೇಳ್ತಾರೆ. ನಾವು ಸಾವಯವದಲ್ಲಿ ಬೆಳೆದದ್ದು ಅಂದ್ರೂ ಅವ್ರು ಕಡಿಮೆ ರೇಟಿಗೆನೆ ಕೇಳೋದು. 1 ಕ್ವಿಂಟಲ್ ಕೊರಲೇನ 7,500 ಕೊಟ್ಟಿದ್ವಿ, ಈಗ ಕೇಳ್ತಾರೆ 3,500-4,000 ಕೇಳ್ತಾರೆ ಮಾರ್ಕೆಟ್ ಅಲ್ಲಿ. ನಾವು ಸಾವಯವದಲ್ಲಿ ಬೆಳೆದದ್ದು ಮಾರಾಟ ಮಾಡಕ್ ಹೋದ್ರೆ ಅದು ಗೀಟೋದಿಲ್ಲ. ಅದಕ್ಕೆ ನಾವೇ ಮಾಡಿದೀವಿ, ಇತ್ತೀಚೆಗೆ ಮನೆಗೆ ಬೆಳ್ಕೊಂಡು ಊಟ ಮಾಡೋವಷ್ಟು ಮಾಡ್ತಾ ಇದೀವಿ. ನಮ್ಮ ಸ್ನೇಹಿತರು ಯಾರಾದ್ರು ಕೇಳಿದ್ರೆ ಕೊಡ್ತೀವಿ. ಅಕ್ಕಿ ಮಾಡಿಸಿದಾಗ ಅವರಿಗೆ ಕೊರಲೆ 100-110 ರೂಪಾಯಿ ತನಕ ಕೊಡ್ತೀವಿ, ನವಣಕ್ಕಿ 90 ರೂಪಾಯಿ ಕೊಡ್ತೀವಿ. ಈಗ ಸಾಕಷ್ಟು ಇವತ್ತಿನ ಕಾಲದಲ್ಲಿ ಬೇಡಿಕೆ ಇದೆಯಪ್ಪ. ಈಗೆಲ್ಲ ಸಕ್ಕರೆ ಕಾಯಿಲೆ ಬಂದಿದೆ, ಬಿಪಿ ಅಂದ್ರೆ ರಕ್ತದ ಒತ್ತಡ ಇದೆ, ಈ ತರ ಕಾಯಿಲೆ ಬಂದಂತವ್ರು ಹುಡುಕೊಂಡು ಹೋಗ್ತಾ ಇದಾರಲ್ವಾ? ಈಗ ಸಿರಿಧಾನ್ಯಗಳನ್ನ ಹುಡುಕೊಂಡು ಹೋಗ್ತಾರೆ. ನಮ್ಗೆ ಒಂದು ಸರ್ಟಿಫಿಕೇಟ್ ಬೇಕು, ಅದು ತಗೊಂಡಾದ್ಮೇಲೆ ನಾವು ಸಾವಯವ ಮಳಿಗೆಗೆ ನಮ್ಮ ಉತ್ಪನ್ನನ ನಾವು ಬೆಳೆದದ್ದನ್ನ ಪ್ಯಾಕೆಟ್ ಆದ್ರೂ ಮಾಡಿಕೊಡ್ಬೋದು, ಹೋಲ್ಸೇಲ್ ಆಗಿದ್ರು ಕೊಡ್ಬೇಕು. ಅದನ್ನ ನಾವು ತಗೋಣಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದೀವಿ. ಅಂದ್ರೆ ನಿಮಗೆ ಸಾಕಷ್ಟು ಇನ್ನ ಬೆಳಿಬೇಕಂತ ಆಸೆ ಇದೆ. ಇಲ್ಲೇ ಒಂದ್ ಕಡೆ ನಾವು ಸಾಕಷ್ಟು ಕಷ್ಟಪಟ್ಟು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳಿತೀವಿ, ಅಂದ್ರೆ ನಮಗೆ ಬೆಳೆದಂತ ಒಂದು ಬೆಳೆಗೆ ಸರಿಯಾದ ಒಂದು ಧಾರಣೆ ಸಿಗಲ್ಲ ಅಂತ ಹೇಳಿ? ಧಾರಣೆ ಸಿಗಲ್ಲ, ಬೆಳೆದಿದ್ದಕ್ಕೆ ಧಾರಣೆ ಸಿಗ್ತಾ ಇಲ್ಲ. ಅದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತತಿ. ಈಗ ನಾವು ಸಾವಯವದಲ್ಲೇ ಬೆಳೆದಿರೋದ್ರಿಂದ ಇಳುವರಿ ಕಡಿಮೆ ಇರ್ತತಿ. ಆಮೇಲೆ ಸಾಕಷ್ಟು ಈಗ ಕೊಟ್ಟಿಗೆ ಗೊಬ್ಬರ ಅವೆಲ್ಲ ಹಾಕೋದ್ರಿಂದ ಬೆಳೆ ಚೆನ್ನಾಗಿರ್ತತಿ. ಮಾರಾಟ ಮಾಡಕ್ ಹೋದಾಗ ಅವರು ಕಡಿಮೆ ರೇಟಿಗೆ ಕೇಳ್ತಾರೆ. ಅದಕ್ಕೆ ನಾವು ಈಗ ಅದನ್ನ ಸರ್ಟಿಫಿಕೇಟ್ ತಗೊಂಡ್ರೆ ಸಾವಯವದಲ್ಲಿ ಬೆಳೆದು ಮಾರಾಟ ಮಾಡಕ್ ಹೋದಾಗ ಅವ್ರಿಗೆ ಒಂದು ಗುರುತಿರ್ಬೇಕು. ಅದಕ್ಕೆ ಇದನ್ನು ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮನ್ನ ಗುರುತಿಸಿದಾರೆ ಕೃಷಿ ಇಲಾಖೆಯವರು. ಇನ್ನೂ 1-2 ಬೆಳೆ ಹೋಗ್ಲಿ ಬಸವಣ್ಣ, ಆಮೇಲೆ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ.

ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ಪ್ರಕಟಣೆಯನ್ನು ಕೇಳಿದಿರಿ. ಇನ್ನು ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮತ್ತಿದೀಗ ಕೇಳೋಣ ಹೂವಿನ ಕೃಷಿಯ ಅನುಭವಗಳ ಕುರಿತು. ಚಿತ್ರದುರ್ಗ ತಾಲೂಕು ಮದಕರಿಪುರದ ಪ್ರಗತಿಪರ ಕೃಷಿಕ ಎಂಕೆ ಈಶಣ್ಣ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಮದಕರಿಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಂಕೆ ಈಶಣ್ಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಹೂವಿನ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿ ಬಂದರೆ. ಈಶಣ್ಣರೇ, ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ. ನಮಸ್ಕಾರಗಳು. ಈಶಣ್ಣ ಅವರೇ, ಈ ಕೃಷಿ ಬದುಕಿಗೆ ಬಂದಾಗ ಎಷ್ಟು ವರ್ಷ ಆಯ್ತು? ನಾವು ಬಂದು ಆಗ 40 ವರ್ಷ. ನಮ್ಮ ಅಪ್ಪಾಜರು ಅದೇ ಕೆಲಸನೇ ಮಾಡ್ತಿದ್ದು, ನಾವು ಅದೇ ಮಾಡ್ಕೊಂತ ಬರ್ತಾ ಇದೀವಿ. ಈಗ ವಯಸ್ಸು ಎಷ್ಟು ನಿಮಗೆ? ನಮಗೆ ಈಗ 60. 60 ವರ್ಷ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಅನ್ಸುತ್ತೆ. ಸರಿಯಾಗಿ ಕಾಲಕ್ಕೆ ಮಳೆ ನಡೆಸಲ್ಲ, ಸರಿಯಾಗಿ ನೀರುಗಳಿಲ್ಲ ಬೋರ್ಗಳಾಗೆ, ಯಾವ್ದಾನ ಹಣ್ಣು ಹಂಪಲು ಹೂವಿನ ಗಿಡ ಮಾವಿನ ಗಿಡ ಹಾಕಿ ಎಲ್ಲ ಕಳ್ಕೊಂಡಿದೀವಿ, ಒಣಗಿ ಬಿಟ್ಟಿದೀವಿ. ನನ್ನ ಊರು 3 ಎಕರೆಗೆ ತೆಂಗಿನ ತೋಟ ಹಾಕಿದ್ವಿ, ಅವು ಒಣಗೋದು. ಈಗೇನು, ಈಗ ಮಳೆ ಬಂದಾಗ ಸ್ವಲ್ಪ ನೀರು ಬಂದಾಗ ಸೊಪ್ಪು ಸೆದೆ ನೀರುಳ್ಳಿ ಎಲ್ಲ ಬೆಳ್ಕೊಂಡು ಜೀವನ ಮಾಡ್ತಾ ಇದೀವಿ. ಜಮೀನು ಎಷ್ಟೆಕರೆ ಇದೆ? ಜಮೀನು 3 ಎಕರೆ ಐತೆ. 2 ಎಕರೆ ನೀರಾವರಿ, 1 ಎಕರೆ ಬೆದ್ಲು. ಅದರಲ್ಲಿ ಇನ್ನ ಬೇಕಂತಂದ್ರೆ ಒಂದು 2 ಎಕರೆ 3 ಎಕರೆ ಕಂಟ್ರಾಕ್ಟ್ ಹಿಡ್ಕೊಂಡು ವ್ಯವಸಾಯ ಚೆನ್ನಾಗಿ ಮಾಡ್ತಾ ಇದೀವಿ. ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ಬೆದ್ಲಾಗಿ ಮೆಕ್ಕೆಜೋಳ ರಾಗಿ ಎಲ್ಲ ಬೆಳೀತಾರೆ. ಚೆನ್ನಾಗಿ ಇಳುವರಿ ಬರುತ್ತಾ? ಚೆನ್ನಾಗಿ ಬರುತ್ತೆ. ಮಳೆ ಬಂದ್ರೆ ನೀರು ನಮ್ ಕಡೆ ಬಹಳ ಚೆನ್ನಾಗಿ ಬರುತ್ತೆ. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಪಲ್ಕ ಹೂವ ಎಲ್ಲ ಬೆಳಿತೀವಿ. ಈಗ ನೀರಾವರಿಯಲ್ಲಿ ಸೊಪ್ಪು ತರಕಾರಿ ಹೂವ ಬೆಳಿತೀವಿ ಅಂತಂದ್ರೆ ಯಾಕೆ ಈ ತರ ಬೆಳೆಗಳ ಬೆಳಿಬೇಕಂತ ಆಸಕ್ತಿ ಬಂತು? ಈ ದೊಡ್ಡ ಬೆಳೆಯಲ್ಲಿ ಏನು ಸಿಗೋದಿಲ್ಲ. ಈ ತಿಂಗಳ ಬೆಳೆಯಾಗೆ ಹೆಂಗ ಸ್ವಲ್ಪ ಸ್ವಲ್ಪ ಮಾರ್ಕೆಟ್ ಬಿಡ್ತೀವಿ, ಆಗ ಒಂದೊಂದು ದಿವಸ ರೇಟ್ ಆಗುತ್ತೆ, ಒಂದ್ ದಿವಸ ಕಮ್ಮಿ, ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ರಾಗೆ ಸ್ವಲ್ಪ ಜೀವನ ಉತ್ತಮ, ಖರ್ಚುಗಳು ಬಹಳ, ಕೂಲರ್ ಸಿಗೋದಿಲ್ಲ. ಅದರಿಂದ ನಾವು ಈ ತರ ಮಾಡ್ಕೊಂಡು. ಅಂದ್ರೆ ತೋಟಗಾರಿಕೆ ಬೆಳೆಗಳು ಬೆಳಿಲಿಕ್ಕೆ ಕಷ್ಟ ಅಂತೀರಾ? ಭಾರಿ ಕಷ್ಟ. ಈಗ ಹುಡುಗಾಟ ಅಲ್ಲ, ಈಗ 3 ಎಕರೆಗೆ ನಮ್ದು 50,000 ಮೇಲೆ ಬರುತ್ತೆ ಬ್ಯಾಸಾಯಕ್ಕೆ. ಆ ಕೂಲರ್ಗೆ 1 ಲಕ್ಷ ರೂಪಾಯಿ ಬೇಕು, ಅಷ್ಟು ಕಷ್ಟ. ಈ ಹೂವಿನ ಕೃಷಿ ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಅದು ನಮ್ಮ ಅಪ್ಪನ ಕಾಲದಿಂದನು ಮಾಡ್ತಿದ್ದಾರೆ, ಅದ್ರಗೂ ಚೆನ್ನಾಗೈತೆ ಲಾಭ. ಈಗ 1 ಕೆಜಿ ಹೂ ಬಿಡಿಸಿದ ಅಂದ್ರೆ ಕನಕಾಂಬರ 100 ರೂಪಾಯಿ ಖರ್ಚಾಗುತ್ತೆ. ಅದ್ರಾಗ ತಿರ್ಗಾ ನೀರ್ ಕಟ್ಟೋದು, ತೆನೆ ಮುರಿಯೋದು, ಕಳೆ ತೆಗಿಯೋದು ಎಲ್ಲ ಭಾರಿ ಖರ್ಚು ಬರ್ತದೆ. ಈಗ ಹಬ್ಬ ಹುಣ್ಣೆ ಬಂದ್ರೆ ಮಾತ್ರ ದಸರಾ ಶ್ರಾವಣದಾಗೆ ಅವಾಗ ಮಾತ್ರ ಒಂದೊಂದು ತಿಂಗಳು ಒಳ್ಳೆ ರೇಟ್ ಸಿಗುತ್ತೆ, ಅವಾಗ ಸ್ವಲ್ಪ ದುಡ್ಡು ಆಗುತ್ತೆ. ಈ ಹೂವು ತರಕಾರಿ ಎಲ್ಲ ಪ್ರತಿ ದಿವಸ ಕೆಲಸ ಇರುತ್ತಪ್ಪ. ಯಾವ್ದಾದ್ರು ಒಂದು ಶೇಂಗನೋ ಸೂರ್ಯಕಾಂತಿಯೋ ಈರುಳ್ಳಿ ಹಾಕ್ಬಿಟ್ಟು ಒಂದು 4-5 ತಿಂಗಳು ಆರಾಮಾಗಿ ಇದ್ಬಿಟ್ಟು ಆಮೇಲೆ ಒಂದು 3 ತಿಂಗಳು ಆದ್ಮೇಲೆ ಆರಾಮಾಗಿ ಹಾಕಿ ಒಂದ್ ಸರಿ ಕಟಾವ್ ಮಾಡ್ಬಿಟ್ಟು ದುಡ್ಡು ಮಾಡ್ಬಿಡ್ಬೋದು ಅಂತಾರೆ. ಈ ಪ್ರತಿ ದಿವಸ ಕೆಲಸ ಮಾಡ್ಲಿಕ್ಕೆ ಕಷ್ಟ ಪಡ್ತಾರೆ, ಎದ್ರಿಕಾಣ್ತಾರೆ ರೈತರು, ಬೇಜಾರ ಮಾಡ್ಕೊಂತಾರೆ. ಅಂತದ್ರಲ್ಲಿ ನೀವು ಪ್ರತಿ ದಿವಸ ಕೆಲಸ ಇರುತ್ತಲ್ಲ, ಬೇಜಾರ ಅನ್ಸಲ್ಲ? ಅದ್ರಾಗ ಅನ್ಸಲ್ಲ. ಅದಂದ್ರೆ ಈ ರೋಗ ಬಿದ್ದು ಹೋಗ್ಬೋದು, ಮಳೆ ಇಲ್ದ ಹೋಗ್ಬೋದು, ಏನ್ ಬೇಕಾದ್ರೂ ಅದ್ರಾಗ ಏನ್ ಮಾಡಿದ್ರು ಅದ್ರ ಸಿಗಲ್ಲ. ದಡ್ಡ ಬೆಳೆಗೆ ಮಾತ್ರ ಸಿಗದೆ ಈ ತರಕಾರಿ ಸೊಪ್ಪು ಹೂವ ಹಣ್ಣು ಹಂಪ್ಲಾಗ ಚೆನ್ನಾಗ. ಪ್ರತಿ ದಿವಸ ಕೆಲಸ ಇರುತ್ತಲ್ಲ, ಬೇಜಾರ ಅನ್ಸಲ್ಲ? ಅನ್ಸಲ್ಲ. ಅದು ಹಗಲು ರಾತ್ರಿ ಮಾಡ್ಕೊಡುತ್ತೆ, ಒಂದು ಲಕ್ಷ್ಮಿ ಎಂಬಳು ಅಷ್ಟು ಕೆಲಸ ಮಾಡಿಸ್ತಾಳೆ. ಈ ಸೊಪ್ಪು ತರಕಾರಿ ಹೂವ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರ? ಅನುಕೂಲ ಅಂದ್ರೆ ಜೀವನಕ್ಕೂ ಮಂತ್ರಕ್ಕೂ ಎಲ್ಲದಕ್ಕೂ, ಒಂದು ಮಕ್ಕಳಿಗೆ ಮದುವೆ ಮುಂದೆ ಯಾವ್ದಾದ್ರು ಒಂದು ಮಾಡಕ್ ಒಂದು ದಾರಿ ಆಗುತ್ತೆ. ಇಲ್ದ್ರೆ ಈ ದಡ್ಡ ಬೆಳೆದ್ರಿಂದ ಸಾಲ ಮಾಡಿದ್ರೆ ಅವ್ನು ತಿರ್ಗಿ ಮ್ಯಾಕ ಎದ್ದಾಳಲ್ಲ, ಜೀವನ ಮಾಡಲ್ಲ. ಎಷ್ಟೆಕರೆ ಹೂವು ಬೆಳೀತಾ ಇದ್ರ? ನಾವೊಂದು 1/2 ಎಕರೆ 1/4 ಎಕರೆ ಒಳಗೆ ಹೂವು ಹಾಕಂತೀವಿ. ಒಂದು 1/4 ಎಕರೆ ಕನಕಾಂಬರ ಹಾಕ್ತಿವಿ, 1/4 ಎಕರೆ ಸೇವಂತಿಗೆ, 1/4 ಎಕರೆ ಈ ಬೆಳೆ ಮಗ್ಗು, ಅವು ಎಲ್ಲ ಹಾಕೊಂಡು ಆಕಡ ಅಲ್ಲ ಹಾಕೊಂಡು ಬೆಳಿತೀವಿ. ಕನಕಾಂಬರ ಸೇವಂತಿಗೆ ಇಷ್ಟೇನ, ಏನಾದ್ರು ಮಲ್ಲಿಗೆ ಹೂವನ್ನು ಬೆಳಿತಾ ಇದ್ರ? ಅದೇ ಮಲ್ಲಿಗೆ ಹೂವೇನೆ ಬೆಳಿತದೆ. ಬೆಳಿತಾ ಇದ್ರ ಈಗ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾರೆ? ಈ ಬೀಜ ಅಥವಾ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚೆ, ಹೂವಿನ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚೆ? ಮುಂಚೆ ನಾವೇ ಎಲ್ಲ ಕೊಚ್ಕೊಂಡ್ಬಿಟ್ಟು ಅದಕ್ಕೆ ತಳ್ಳಿಗೆ ಹೊಸ ಮಣ್ಣು ಹಾಕಿ ಗೊಬ್ಬರ ಹಾಕೊಂಡು ಎಲ್ಲ ಸಣ್ಣಕ್ಕೆ ಗೀಟ್ ಹೊಡ್ಕೊಂಡು ಒಂದೊಂದೇ ಬೀಜ ಊರಿ ಅದನ್ನ ಮಟ್ಟ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಔಷಧಿ ಅದು ಇದು ಹಿಡ್ಕೊಂಡು ಸಪ್ಪಳಕ್ಕೆ ಬೆಳೆಸ್ಕೊಂಡು ಅದನ್ನ ತಿದ್ದುಪಡಿ ಮಾಡ್ಕೊಂಡು ಸಿದ್ಧ ಬರುತ್ತೆ. ಸಸಿನೇ ನೀವು ನರ್ಸರಿಂದ ಕೊಂಡ್ಕೊಂಡ್ಬರೋದಿಲ್ಲ? ಇಲ್ಲ, ನಾವೇ ಮಾಡ್ಕೊಳ್ತೀವಿ. ನೀವೇ ಮಾಡ್ಕೊಂತೀರಾ? ಬೀಜ ತಗೊಂಡ್ ನೇರೋ ಬೀಜನೇ ನಾಟಿ ಮಾಡ್ತಾರ, ಸಸಿ ಉತ್ಪಾದನೆ ಮಾಡ್ಕೊಂಡು ಆಮೇಲೆ ಸಸಿ ನಾಟಿ ಮಾಡ್ತಾರ? ಫಸ್ಟ್ ಸಸಿನೇ ಮಾಡ್ಕೊಂಡು ನಾಟಿ ಮಾಡ್ಬೇಕು, ಇದ್ರೆ ಅದು ಬರಲ್ಲ, ಅದು ಟೈಮ್ ತಾಂತತೆ, ಹೊಲ ಪಿಕಪ್ ಇರಲ್ಲ, ಅದು ಎರಡ್ ಮೂರು ತಿಂಗಳಿಗೆ ನೀರು ಕಟ್ಟಿ ಅದು ಇದಂತಂದ್ರೆ ಅಂತ ಸಸಿ ಭಾಗದಲ್ಲಿ ಬರಲ್ಲ. ಇದು ಒಂದ್ ಸೈಡ್ಗೆ ಒಳ್ಳೆ ಜಾಗದಾಗ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಫಲವತ್ತಾಗಿ. ಅಂತರ ಎಷ್ಟು ಕೊಡ್ತೀರಾ ಸಾಲಿನಿಂದ ಸಾಲಿಗೆ? ಸಾಲಿಗೆ ಸಾಲ ಒಂದಡಿ ಒಂದೂವರೆ ಅಡಿ ಗ್ಯಾಪ್ ಬಿಟ್ಟು ಸರಿ ಮಾಡೋದು. ಸಸಿಯಿಂದ ಸಸಿಗೆ ಎಷ್ಟು ಅಡಿ ಅಂತರ ಕೊಡ್ತೀರಾ? ಒಂದಡಿ ಒಂದಡಿ ಒಂದಡಿ ಒಂದೂವರೆ ಅಡಿ ನೆಲದ ಗುಡದ ಮೇಲೆ ಮಾಡಿಬಿಟ್ರೆ ಸಾಲಿ ಸಾಲ ಕಲ್ತ್ಕೊಂಡ್ಬಿಡ್ತಾವೆ, ಅದು ಚೆನ್ನಾಗಿರುತ್ತೆ. ತೀರ ಬೀದಿ ಆದ್ರೆ ಹೂ ಅದಗಲ್ಲ ಇದಾಗಲ್ಲ, ಅದು ಒಂದ್ಕೊಂದು ಭೂಮಿ ಮೇಲೆ ನೋಡಿ ಇದು ಕೆಲಸ ಮಾಡುತ್ತಿಲ್ಲ ಅಂತ ಅದು ಮಾಡ್ತದೆ. ಈ ಸಸಿ ನಾಟಿ ಮಾಡಿದ್ಮೇಲೆ ಏನೇನು ಕೆಲಸ ಇರುತ್ತೆ? ನೀರು ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರಾ? ಮೇಲ್ಗೊಬ್ಬರ ಯಾವ್ಯಾವ ಟೈಮಲ್ಲಿ ಕೊಡ್ತೀರಾ? ಭೂಮಿಗೆ ಸಸಿ ಹಾಕಿದ ಅಂದ್ರೆ ಒಂದ್ 15 ದಿವಸ ಬಿಡ್ಬೇಕು, ಆಮೇಲೆ ಕಳೆ ತೆಗೆಯೋದು, ಗೊಬ್ಬರ ಔಷಧಿ ಎಲ್ಲ ಶಿಸ್ತ ನೋಡ್ಕೊಂಡ್ರೆ ಅದು ವಾರಕ್ಕೊಂದ್ಸರಿ, 8 ದಿನಕ್ಕೆ 2 ಸಾರಿ ಸಸಿ ಮೇಲೆ ಹೂವಿ ಮೇಲೆ ಬಿಟ್ಕೊಂತ ಹೋಗ್ತಾರೆ. ಇದು ಹೂವ ಬಿಡಕ್ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗತ್ತೆ? 2 ತಿಂಗಳು 2.5 ತಿಂಗಳಿಗೆ ಬರುತ್ತೆ. ಬರುತ್ತೆ. ಹೂವ ಬಿಡೋದಕ್ಕಿಂತ ಮುಂಚೆ ಏನಾದ್ರೂ 15 ದಿವಸಕ್ಕೂ ತಿಂಗಳಿಗೊಮ್ಮೆ ಮೇಲ್ಗೊಬ್ಬರ ಕೊಟ್ಟು ನೀರು ಕೊಡ್ತಾ ಇರ್ತೀರ? ಕೊಡದ್ರೆ ಬೆಳೆಯಲ್ಲ, ಅದು ಚೆನ್ನಾಗಿ ಬೆಳೆಸಿದ್ರೆ ಮಾತ್ರ ಫಸ್ಟಿಗೆ ಫಲ ಬಿಡ್ತದೆ. ಅಂದ್ರೆ ರಾಸಾಯನಿಕ ಗೊಬ್ಬರ ಕೊಡ್ತೀರ? ಗೊಬ್ಬರ ಫಸ್ಟ್ ಸಗಣಿ ಗೊಬ್ಬರ ಮಣ್ಣು ಎಲ್ಲಾದ್ರೂ ಮಾಡಿದ್ರೆ ಮಾತ್ರ ಅದು ಬರುತ್ತೆ, ಇಲ್ದ್ರೆ ಬರಲ್ಲ. ಅದಾಲಿ ಎಳೆದು ಬೆಳೆದು ಎಲ್ಲ ಸಾರಾಂಶ ತಾಂಡಿದ ಭೂಮಿ. ಈಗ ಯಾವ್ದಾನ ಇಕ್ತೀವಿ ಅಂದ್ರೆ ಹೊಸ ಮಣ್ಣು ನೋಡಿಬೇಕು, ತಿರ್ಗಿ ಗೊಬ್ಬರ ಇರ್ಬೇಕು, ತಿರ್ಗಿ ಎಲ್ಲ ಮಾಡಿದ್ರೆ ಮಾತ್ರ ಅದು ಫಲವತ್ತಾಗಿ ಬರುತ್ತೆ. ಈಗ ಕನಕಾಂಬರ ಹೂವಿನ ಗಿಡಕ್ಕೆ ಏನಾದ್ರೂ ರೋಗ ಬರೋ ಸಾಧ್ಯತೆ ಇರುತ್ತಾ? ಇಲ್ಲ, ಅಂತ ರೋಗ ಏನು ಬರಲ್ಲ, ಚೆನ್ನಾಗಿ ಬರುತ್ತೆ. ಆದ್ರೆ ಸ್ವಲ್ಪ ಕಷ್ಟ ಬಿದ್ದು ನೋಡ್ಕೋಬೇಕು. ಇದೇನು ಔಷಧಿ ಸಿಂಪಡಣೆ ಅವಶ್ಯಕತೆ ಇರಲ್ಲ? ಇಲ್ಲ, ಸ್ವಲ್ಪ ಕಡಿಮೆ. ಈ ಸೇವಂತಿಗೆ ಅಲ್ಲದವಲ್ಲ ಭಾರಿ ಕಷ್ಟ, ಅವು ಔಷಧಿ ಜಾಸ್ತಿ, ಬೆಂಕಿ ರೋಗ ಬೆಳೆದು ಮಳೆ ಹಿಡ್ಕೊಂಡ್ರೆ ಎಲ್ಲ ಕೊಳೆ ರೋಗ ಬಿದ್ದ್ಬಿಟ್ಟು ಎಲ್ಲ ನೋಡ್ಬೋದು. ಇದು 4 ದಿನ ತಡ್ಕೊಂಡ್ರು ಇದು ಸಾಯಿಸುತ್ತಾಗಿ 5-6 ವರ್ಷ ಬೆಳೆ ಇರ್ತದೆ. ಹೂವು ಪ್ರತಿ ದಿವಸ ಬಿಡಿಸ್ತಾರ ದಿನ ಬಿಟ್ಟು ದಿನ ಬಿಡಿಸ್ತಾರ? ಅದು ಒಂದು 4-5 ದಿವಸ ಆಗತ್ತೆ, ಅದೆಲ್ಲ ಕಡಿಗೊಳ್ಳ ಹೊತ್ತಿಗೆ ದಿನ 2 ಕಾಲ ಒಂದು ಕಾಲ ಬಿಡಿಸ್ಕೊಂಡ್ರು 4-5 ದಿವಸಕ್ಕೆ ಬಿಡಿಸ್ತೀವಿ. ಆಮೇಲೆ ತೀರ್ ಮತ್ತೆ ಅಳದಿತ್ತಂತೆ, ತಿರ್ದು ಆಮೇಲೆ ದಿನ ಬಿಡ್ತಾರ ಇರ್ತತೆ, ದಿನ ಮಾರ್ಕೆಟ್ಗೆ ಹೋಗ್ತಿರೋದು ಹೊಸಲ್ ಕೊಟ್ಟು ಬರ್ತಿರೋದು. ದಿನ ಒಂದೊಂದು 2-2 ಕಾಲ 2 ಮಳೆ ಬಿಡಿಸ್ತಾವೆ 2-2 ಕಾಲವು ಬಿಡಿಸ್ತಾ ಹೋಗ್ತಿರ್ತೀವಿ. ಹೂವು ಬಿಡಿಸ್ಲಿಕ್ಕೆಲ್ಲ ನಿಮ್ಮ ಮನೇಲಿ ಜನ ಇದಾರ? ನೀವು ಕೂಲರ್ ಇಟ್ಕೋಬೇಕಾಗತ್ತೆ. ಅದಕ್ಕೆ ಕೂಲರ್ ಬರಲ್ಲ, ಅದು ಟೈಮ್ ಇರಲ್ಲ. ಒಂದು ಹೋಗಿ ಬೆಳಿಗ್ಗೆ ಹೋಗ್ತೀವಿ 8-9 ಗಂಟೆಗೆ ಅದೇ ಓಡ್ಬರ್ತೀವಿ. ಅವು ಮನೆಗೆ 3-4 ಒಂದ್ 2 ಕೆಜಿ ಬಿಡಿಸ್ಕೊಂಡ್ ಬರ್ತೀವಿ, ಇಲ್ಲಿ ಕಟ್ಟಕ್ಕೆ ಕೊಡ್ತೀವಿ. ಕಟ್ಟಕ್ಕೆ 1 ಕೆಜಿಗೆ 100 ರೂಪಾಯಿ. ಪ್ರತಿ ದಿವಸ ಬೆಳಿಗ್ಗೆ 8 ಗಂಟೆಯಿಂದ 8 ಗಂಟೆವರೆಗೆ ಹೂವು ಬಿಡಿಸ್ಬೇಕಾಗತ್ತೆ? ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ 9 ಗಂಟೆವರೆಗೂ ಬಿಡಿಸ್ಕೊಂಡು ಬರ್ಬೋದು. ಆಮೇಲೆ 9 ಗಂಟೆದ್ದು ನೀರು ಕಟ್ಟಕ್ಕೆ ಹೋಗೋದು, ತಿರ್ಗಿ ಮತ್ತೆ ಅದನ್ನ ತಿರುಗಿ ಯಾವ್ದು ಮಾಡ್ಕೊಂತ ಮಾಡ್ಕೊಂಡು ಹೋಗ್ತಿರ್ಬೋದು. ಈಗ ಬಿಡಿ ಹೂವನ ಕೆಜಿಗಟ್ಟಲೆ ಹೋಲ್ಸೇಲ್ ಕೊಡ್ತಾರೆ, ನೀವೆಲ್ಲ ಮಾರ್ಕೆಟ್ ಮಾರಾಟ ಮಾಡ್ತಾರೆ, ಹೆಂಗ್ ಮಾಡ್ತೀರ? ನಾವು ಕಟ್ಟಿದ್ರೆ ಚೆನ್ನಾಗಿ, ಅರ್ಧ ದುಡ್ಡು ಜಾಸ್ತಿ ಬರುತ್ತೆ, ಅರ್ಧ ದುಡ್ಡು ಕಮ್ಮಿ ಆಗತ್ತೆ. ಅವನು ಕೇಳ್ದಂಗೆ ಕೊಟ್ಟು ಬರ್ಬೇಕು ಅಲ್ಲಿ. ಇದು ಮಾರ್ಲಕ್ಕದಾಗ ಚೆನ್ನಾಗಿರುತ್ತೆ. ಒಂದ್ ಕೆಜಿ ಹೂವು ಎಷ್ಟು ಮಾರು ಬರ್ತಾವ? 30 ಮಾರು ಬರುತ್ತೆ, 30-35 ಬರುತ್ತೆ. ಒಂದ್ ಕೆಜಿ ಹೂವು ಕಟ್ಲಿಕ್ಕೆ ಎಷ್ಟು ಕೂಲಿ ಕೊಡ್ಬೇಕಾಗತ್ತೆ ನೀವು? ಒಂದ್ ಕೆಜಿ ಹೂವಿಗೆ 100 ರೂಪಾಯಿ. 100 ರೂಪಾಯಿ. 100 ರೂಪಾಯಿ ಅಲ್ಲಿಗೆ ತಿರ್ಗಿ ಮತ್ತೆ ದಾರ, ತಿರ್ಗಿ ಅಲ್ಲಿ ಕಮಿಷನ್, ತಿರ್ಗಿ ಚಾರ್ಜು ಆಟಕ್ಕೆ ಎಲ್ಲ ಬಹಳ ಖರ್ಚು ಬರುತ್ತೆ. ಕಮಿಷನು ಅವನು ದಿಮ್ಮಂತ ಅಂತ ಅದು ಇಡ್ತಾಳಿಲ್ಲ ಯಾತದಿಲ್ಲ. 10 ರೂಪಾಯಿ 100 ರೂಪಾಯಿ. ಒಂದ್ ಸಾರ್ ಹೂವು ಅಂತಂದ್ರೆ 100 ರೂಪಾಯಿ ಹೊಡ್ಕೊಂತ. ಅವಂದೇ ವಾಸಿ ಎಲ್ಲರಿಗಿಂತ ಮಾಡೋದು ಅವ್ರು ಬಿಟ್ರೆ ಯಾವನು ನಾವು ರೈತರು ಮುಂದುವರಿಯಲ್ಲ, ಬದುಕಲ್ಲ. ಎಲ್ಲ ಮಾರಾಟ ಎಲ್ಲಿ ಮಾಡ್ತಾರೆ? ದುರ್ಗದಲ್ಲೇ. ದುರ್ಗದಲ್ಲಿ ಹೂವಿನ ಮಾರ್ಕೆಟ್ ಅಲ್ಲಿ ಹೂವಿನ ಮಾರ್ಕೆಟ್ ಏನ್ ರೇಟ್ ಸಿಗ್ತಾ ಇದೆ? ಅದೇ ಈಗ ಸ್ವಲ್ಪ ಉತ್ತಮ, ಇಷ್ಟು ದಿನ ಇರ್ಲಿಲ್ಲ ಯುಗಾದಿ ಜಾತ್ರೆಯಿಂದ. ಈಗ ಸ್ವಲ್ಪ 3 ಮಾರು 4 ಮಾರು 5 ಮಾರು ನಡೀತೈತೆ. ಅವಾಗ ಅಲ್ಲಿ 8-10 ಮಾರು ಇತ್ತು, ಯಾತ 1 ರೂಪಾಯಿ ಉಳಿಲಿಲ್ಲ ಒಂದ್ 3-4 ತಿಂಗಳು. 3 ಮಾರು 4 ಮಾರು ಅಂದ್ರೆ 100 ರೂಪಾಯಿ. 100 ರೂಪಾಯಿಗೆ 3 ಮಾರು 4 ಮಾರು ಈಗ ನಡೀತತೆ. ಅವಾಗ 10 ಮಾರುವರೆಗೆ ಇತ್ತು, 10 ರೂಪಾಯಿನು ಉಳಿತಿರ್ಲಿಲ್ಲ. ಅವಾಗ ಅಂದ್ರೆ 3-4 ಮಾರು ಅಂದ್ರೆ 25 ರೂಪಾಯಿ ಮಾರು ಸಿಗ್ತಾ ಇದೆ. ಈಗ 25 ರೂಪಾಯಿ ಒಂದ್ ಮಾರು ಸಿಗ್ತದೆ. 100 ರೂಪಾಯಿಗೆ 10 ಮಾರು ಅಂದ್ರೆ 10 ರೂಪಾಯಿ ಮಾರು ಸಿಗುತ್ತೆ. 10 ರೂಪಾಯಿ ಮಾರುತ್ತೆ. ಅದ್ರಾಗೆ ಬಿಡಿಸಿದ್ದು ಕಟ್ಟಿದ್ದು ಅಡಲ್ಲ. ಏನ್ ರೇಟ್ ಸಿಕ್ಕರು ಅನುಕೂಲ ಅಂತಾರೆ ನಿಮ್ಗೆ? ಸಾಕು, ಇದೇ ರೇಟ್ ಸಿಕ್ಕರು 3-4 ಮಾರು ಸಿಕ್ಕರು ರೈತರಿಗೆ ಅವನು ಉಳ್ಕೊಂತಾನೆ ನಾವು ಉಳ್ಕೊಂತೀವಿ. 10 ರೂಪಾಯಿ ಮಾರು ಸಿಕ್ಕಾಗ ಲಾಸ್ ಆಗುತ್ತೆ. ಲಾಸ್ ಆಗುತ್ತೆ ಅಂದ್ರೆ ಏನೇನು ಸಿಗಲ್ಲ. ಈಗ ನೀವೆಲ್ಲ ಹೋಲ್ಸೇಲ್ ಕೊಟ್ಟು ಬರ್ತೀರಾ, ನೀವೇ ಟೌನ್ ನಲ್ಲಿ ಒತ್ತು ಅಥವಾ ನಿಮ್ಮ ಊರಲ್ಲಿ ಒತ್ತು ಮಾರಾಟ ಮಾಡ್ಲಿಕ್ಕೆ ಆಗಲ್ವಾ? ಆ ತರ ಮಾರಾಗಿದ್ರೆ ಇಲ್ಲಿ ಒಂದು ನಡೆಯಲ್ಲ, ಇಲ್ಲಿನೇ ಸಾಕಾಗಿ ಹೋಗಿರುತ್ತೆ. ಇಲ್ಲಿ ಬಿಡಿಸಿ ಕಟ್ಟಿ ತಗೊಂಡೋಗತ್ತಿ ನಮ್ಮ ಹತ್ರ ಅವರು ಬರಲ್ ಗಿರಾಕಿ ಅವ್ರು ಬೇರೆ ಕಡೆ ತಗೊಂಡೋಗಿ ಅವ್ರು ಡೆಲಿವರಿ ಮಾಡ್ಕೊಂತಾರೆ. ಅವ್ರದೇ ಬೇರೆ ನಮ್ದೇ ಬೇರೆ ವ್ಯವಹಾರ. ಈಗ ನಿಮ್ಮ ಹತ್ರ 10 ರೂಪಾಯಿ ಮಾರ್ತಾ ಅಂದ್ರೆ ಅವರೇ 8 ರೂಪಾಯಿ ಮಾರಾಟ ಮಾಡ್ತಾರೆ? ಅವರು ಚೆನ್ನಾಗಿ ಮಾರ್ತಾರೆ, 20-25 ರೂಪಾಯಿವರೆಗೂ ಮಾರ್ತಾರೆ. 10 ರೂಪಾಯಿ ಸಹ ಅಂದ್ರೆ ನಮ್ಮ ಹತ್ರ 20 ರೂಪಾಯಿ ಮಾರ್ತಾ ಅಂದ್ರೆ ಅವ್ರು 100 ರೂಪಾಯಿ ಮಾರು ಮಾರ್ತಾರೆ. ಅಂದ್ರೆ ರೈತರಿಗಿನ ಮಧ್ಯವರ್ತಿಗಳಿಗೆ ಹೆಚ್ಚು ಲಾಭ ಅಂತಾರೆ. ಅವ್ರದೇ ಲಾಭ ಆಗಿದ್ರೆ. ಈಗ ಇದು ಪ್ರತಿ ದಿವಸ ಕೆಲಸ ಇರುತ್ತಲ್ಲ, ನಿಮ್ಗೆ ಏನ್ ಕಷ್ಟ ಅನ್ಸಲ್ಲ? ಅದು ಅನ್ಸಲ್ಲ ಅಂದ್ರೆ ಮಾಡ್ಲೇಬೇಕದು, ಮಾಡಿದ್ರೆ ಈಗ ನಡೆಯಲ್ಲ. ಈಗ ನಮ್ಮ ಇರೋದು 2 ಎಕರೆ ಜಮೀನಾಗೆ ಹಗಲು ರಾತ್ರಿ ಮಾಡಿದ್ರೆ ಜೀವನ ಮಾಡಬಹುದು. ಮುಂದೆ ಮಕ್ಕಳು ಮರೆದು ಮದುವೆ ಅವಾಗ ಭಾರಿ ಖರ್ಚು ಬರ್ತದೆ, ಭಾರಿ ಕಷ್ಟ. ಇವತ್ತು ಅನಿವಾರ್ಯವಾಗಿ ಹೂವು ಬಿಡಿಸ್ಲಿಕ್ಕೆ ಆಗ್ಲಿಲ್ಲ, ನಾಳೆ ಬಿಡಿಸೋದ್ರಿಂದ ಏನಾದ್ರೂ ಬಾಡಿ ಹೋಗೋದು ಅಥವಾ ಲಾಸ್ ಆಗೋ ಸಾಧ್ಯತೆ ಏನೂ ಆಗಲ್ಲ. ಕನಕಾಂಬರಕ್ಕೆ ಏನೂ ಆಗಲ್ಲ, 1 ದಿವಸ 2 ದಿವಸ ಬಿಡಬಹುದು, ಬಿಟ್ಟು ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಹುದು. ಏನ್ ತಂದ್ರೆ ಈಗ ಮಾರ್ಕೆಟ್ ಎಷ್ಟು ಗಂಟೆ ಒಳಗೆ ತಲುಪಿಸ್ಬೇಕಾಗತ್ತೆ? ನಾವು ಈಗ 12 ರಿಂದ 2 ಗಂಟೆ 3 ಗಂಟೆ ಒಳಗೆ ಇದು ಹೋಗ್ಬಿಡ್ತಾವೆ. ಈಗ ಅನಿವಾರ್ಯವಾಗಿ ಇವತ್ತು ಮಾರ್ಕೆಟ್ ತಲುಪಿಸ್ಲಿಕ್ಕೆ ಆಗಲ್ಲ, ನಾಳೆ ತಲುಪಿಸ್ತೀವಿ ಅಂದ್ರೆ ಗುಣಮಟ್ಟ ಎಲ್ಲ ಕೆಟ್ಟೋಗಿರುತ್ತಾ? ಏನಾಗಲ್ಲ ಅಂತ ಇದೇನಾಗಲ್ಲ. ಮಳೆ ಬಂದ್ರೆ ಅದು ಇರಲ್ಲ, ಮಳೆ ಬಂದ್ರೆ ಅಲ್ಲಿ ನುಣ್ಣು ಹೋದ್ರೆ ಕೊಳತು ಹೋಗ್ತಾವ, ಮಳೆ ಇಲ್ದಿದ್ರೆ ಏನಾಗಲ್ಲ. ಈಗ ನಿಮ್ಗೆ ದುರ್ಗ ಮಾರ್ಕೆಟ್ ಹತ್ರ ಇರೋದ್ರಿಂದ ಹೆಚ್ಚು ಅನುಕೂಲ ಅಂತೀರಾ? ಹಾ, ಭಾರಿ ಚೆನ್ನಾಗಾಗ್ತದೆ. ಇನ್ ಬೇರೆ ದೂರ್ಲರಿಗೆ ಒಂಚೂರು ಅನುಕೂಲ ಆಗಲ್ಲ, ಅವು ಬಿಸಿಲಿಗೆ ಆ ಬಸ್ನಾಗ ಅದ್ರ ಇದ್ರ ಬರೋತ್ಗೆ ಇಲ್ಲಿಕ್ಕೊಳಗೆ ಬಾಡಿ ಹೋಗ್ತಾವೆ. ನಮಗೂ ಅವ್ರಿಗೂ ಒಂದು 100 ರೂಪಾಯಿಗೆ 2 ಮಾರು 3 ಮಾರು ಹೆಚ್ಚು ಕಮ್ಮಿ ಆಗ್ತಾವ. ಅವ್ರು 6 ಮಾರು ಆಗ್ತಾವ, ನಮ್ಮ 3 ಮಾರು ಆಗ್ತಾವ. ನಾವು ಜಲ್ದಿ ಬೈಕ್ನಾಗ ಅದಾಗಿ ತಗೊಂಡೋಗಿ ಇಡ್ತೀವಲ್ಲ, ಅದರಿಂದ ಸ್ವಲ್ಪ ಹೂ ಚೆನ್ನಾಗಿರುತ್ತೆ. ಅವ್ರು ಅಲ್ಲಿ ಬಾಡಿ ಹೋಗಿರ್ತಾವ ದೂರ್ಲ, ಈ ಚಳಕೆರಿಂದ ಅಲ್ಲಿಂದ ಬರ್ಬೇಕಂತಂದ್ರೆ ಅಲ್ಲಿ ಬಾಡಿ ಹೋಗಿರ್ತಾವ ಹೂ. ಅವು ಅವ್ರ ದೂರ್ಲಕ್ಕೆ ಅದಾಲು ಒಂದು ಸ್ವಲ್ಪ ಟೈಮ್ ತಗೊಂಡು. ಯಾವ ಸಮಯದಲ್ಲಿ ನಿಮ್ಗೆ ಹೆಚ್ಚು ಲಾಭ ಸಿಗುತ್ತೆ? ನಮಗೆ ದಸರಾ, ಶ್ರಾವಣ, ಬಸಂಜಯ್ ಅವಕ್ಕೆಲ್ಲ ಒಳ್ಳೆ ಡಿಮ್ಯಾಂಡ್ ಈಗ. ಮದುವೆ ಸೀಸನ್ 4 ಚಾನ್ಸ್ದಾಗ ಒಳ್ಳೆ ದುಡ್ಡು ಆಗ. ಕೆಲವು ಸಾರಿ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ತೀವಿ 50 ರೂಪಾಯಿ ಮಾರು 100 ರೂಪಾಯಿ ಮಾರು ಅಂತ ಹೇಳ್ತಿರ್ತಾರೆ, ಅದೆಲ್ಲ ರೈತರಿಗೆ ಸಿಗುತ್ತಾ? ಎಷ್ಟು ಸಿಗುತ್ತೆ ನಿಮಗೆ? ನಮ್ಗೆ 50 ರೂಪಾಯಿ ಅವಂಗ್ ಸಿಕ್ಕಿದ್ರೆ ಬೇಕಾದಾಗ ಮಾಡಬಹುದು. ಎಲ್ಲ ಸುಳ್ಳು ಅವ್ರು ಎಲ್ಲ ಹೇಳ್ತಾರೆ. ಈಗ ಅದು ಸಾಮಾನ್ಯ ಗ್ರಾಹಕರಿಗೆ ಮಾತ್ರ 50 ರೂಪಾಯಿ ರೇಟ್ ಅಂದ್ರೆ, ನಿಮಗೆ ರೈತರಿಗೆ ಒಂದು 20-25 ರೂಪಾಯಿ ಮಾತ್ರ ಸಿಗುತ್ತೆ? 20, 10, 15 ಸತ್ತು ಮಧ್ಯವರ್ತಿಗಳಿಗೆ ಹೆಚ್ಚು ಲಾಭ, ಅವರಿಗೆ ಲಾಭ. 50-60 ರೂಪಾಯಿ ವರೆಗೂ ಮಾರ್ತಾರೆ, ನಮ್ಗೆ 5 ರೂಪಾಯಿನು ಕೊಡಲ್ಲ ಅವರು ಮಾರು. ನೀವು ಕಮಿಷನ್ ಕೊಡ್ಬೇಕಂತ ಅಂದ್ರಿ, ಅಲ್ಲಿ ಎಷ್ಟು ಕೊಡ್ಬೇಕಾಗ ಕಮಿಷನ್ ಅಂದ್ರೆ? ಈಗ 100 ಮಾರು ತಗೊಂಡೋದ್ವಿ, 100 ರೂಪಾಯಿಗೆ 10 ರೂಪಾಯಿ ಕಮಿಷನ್ ತಗೊಂಡ್ರೆ. ಅಲ್ಲಿಗೆ 1,000 ಮಾರಿಗೆ 1,000 ರೂಪಾಯಿ ಹೂ ಮಾರಿದ್ರೆ 100 ರೂಪಾಯಿ ಹೋಗ್ತು ಅವ್ರಿಗೆ, 2,000 ರೂಪಾಯಿ ಕೂಲಿ ಅವ್ರದೇ ವಾಸಿ. ಅವನೇನ್ ಬಂಡವಾಳ ಹಾಕಂಗಿಲ್ಲ, ಏನಲ್ಲ. ಏನ್ ನಮ್ಗೇನ್ ಅಲ್ಲೇನು ಹೂ ಗಿಡಕ್ಕಾಗ್ಲಿ ಯಾರ್ಕನಾಗ್ಲಿ ಗೊಬ್ಬರಕ್ಕಾಗ್ಲಿ 1 ರೂಪಾಯಿ ಸಾಲನೂ ಕೊಡಲ್ಲ. ಈಗ ಹೂವು ಸತತವಾಗಿ ಎಷ್ಟು ತಿಂಗಳವರೆಗೆ ಬಿಡಿಸ್ತಾ ಹೋಗ್ಬೋದು? ಅದು ಕನಕಾಂಬರ ಯಾವತ್ತಿಗೂ ಸಿಗುತ್ತೆ, 330 ಕಾಲನು. ಸ್ವಲ್ಪ ಮಳೆಗಾಲದ ಕಡಿಮೆ ಆಗುತ್ತೆ. ವರ್ಷದಲ್ಲಿ ಹೂವಿನ ಬೆಳೆಯಿಂದ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಲಾಭ ಬರುತ್ತೆ? ಅದನ್ನ ಹೆಂಗ್ ಲೆಕ್ಕ ಹಾಕ್ತೀಯ ಜೀವನದಾಗ? ಮಾಡಿದಂಗೆಲ್ಲ ಆಯ್ತು ಕೆಲಸ. ಕೆಲಸ ಎಷ್ಟು ಮಾಡ್ತೀವಿ ಅಷ್ಟು ಒಂದು 5-10 ಲಕ್ಷವರೆಗೂ ಒಂದಿನ ವರ್ಷ ಕಾಲ ಎಕರೆ ಕುಡಿಕಬಹುದು. 10 ಲಕ್ಷವರೆಗೂ ನಡೀತದೆ. ಖರ್ಚು ಎಷ್ಟು ಬರುತ್ತೆ 10 ಲಕ್ಷ ರೂಪಾಯಿ? ಅದೇ 3 ಲಕ್ಷ ಹೋಗುತ್ತೆ. ಖರ್ಚು ಅಂದ್ರೆ ಏನೇನು ಖರ್ಚು ಮಾಡ್ತೀರಾ ನೀವು? ಅದೇ ಈ ಬಿಡಿಸೋದು, ಕಳೆ, ಗೊಬ್ಬರ, ಔಷಧಿ, ದಿವಸ ಕೂಲಿಯರ್ದು ಎಲ್ಲ ಖರ್ಚು ಬರ್ತದೆ ನಮ್ದು ಜೀವನದ್ದು ಎಲ್ಲ. ನಿಮ್ ಜಮೀನಿಗೆ ನೀರು ಸಾಕಾಗುತ್ತಾ? ಎಷ್ಟು ಬೋರ್ ಇದಾವೆ? ನಮ್ಮ 4 ಬೋರ್ ಅದಾವ. ನೀರೆಲ್ಲ ಜಮೀನಿಗೆ ಸಾಕಾಗುತ್ತೆ? ಸಾಕಾಗುತ್ತೆ. ಈಗ ಮಳೆ ಬಂದ್ರೆ ಆಗ್ತಾವ, ಮಳೆ ಬರೋದ್ರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಒಣಗೋದು 2 ವರ್ಷ ಒಣಗೋಗಿ ಈಗ ಹಾಕೋಣ ಅಂತ ಇದೀವಿ. ಇನ್ನ ಹೂವಿನ ಜೊತೆ ಸೊಪ್ಪೆಲ್ಲ ಬೆಳಿತೀವಿ ಅಂತಂದ್ರೆ ಏನೇನು ಸೊಪ್ಪು ಬೆಳಿತೀವಿ? ಕೊತ್ತಂಬರಿ, ಸಬ್ಬಕ್ಸಿ, ಮೆಂತೆ, ಅದರಲ್ಲೇ ಚೆನ್ನಾಗಿದೆ. ಮಳೆಗಾಲದಾಗ ಒಳ್ಳೆ ಚೆನ್ನಾಗಿ ದುಡ್ಡಾಗುತ್ತೆ, ಅದು ಈಗಲೂ ಬೇಸಿಗೆಗೂ ಚೆನ್ನಾಗಿ ದುಡ್ಡಾಗುತ್ತೆ. ಅದು ಹೂವಿನ ತರ ಪ್ರತಿ ದಿವಸ ಅದನ್ನು ಕೆಲಸ ಇರುತ್ತೆ. ಡೈಲಿ ಕೆಲಸ, ರಾತ್ರಿ ಆಗ್ಲಿ ನಿದ್ದೆ ಮಾಡ್ಕೊಡಲ್ಲ. 3 ಗಂಟೆ ಎದ್ದೋಗ್ಬೇಕು, ಸೊಪ್ಪು ತಗೊಂಡೋಗ್ಬೇಕು, ಎಲ್ಲ ಮೊಟ್ಟೆ ಕಟ್ಕೊಂಡು ದುರ್ಗ ತಗೊಂಡೋಗ್ಬೇಕು. ಎಲ್ಲಿ ಬೇಕಾದ್ರೂ ಹೋಗ್ತೀವಿ, ದಾವಣಗೆರೆಗೂ, ದುರ್ಗಕ್ಕು, ಹಿರಿಯವರು, ತುಮಕೂರವರಿಗೂ ಹೋಗ್ತೀವಿ. ಏನೇ ಸೊಪ್ಪು ಬೆಳಿತೀರ? ಕೊತ್ತಂಬರಿ, ಸಬ್ಬಕ್ಸಿ, ಫಲಕ ಎಲ್ಲ ಬೆಳಿತೀವಿ. ಅದನ್ನ ಎಷ್ಟು ಗಂಟೆಗೆ ಕೇಳ್ಬೇಕು, ಎಷ್ಟು ಗಂಟೆ ಸೂಟ್ ಕಟ್ಟಿ ಮಾರ್ಕೆಟ್ ತಲುಪಿಸ್ತೀವಿ? ಅದಕ್ಕೂ ಏನಿಲ್ಲ, ಬಾಳ ಕೇಳ್ಬೇಕಂದ್ರೆ ಬೆಳಗಿದ್ದಲ್ಲೇ ಅಲ್ಲಿ ನೀರು ಇಕ್ಕಂಬಿಟ್ಟು ಒಂದ್ ತಟ್ಟೆಗೆ ಗೋಣಿ ತೊಟ್ಟು ತಗೊಂಡ್ಬಿಟ್ಟು ಅಲ್ಲಾಗೆ ಕಿತ್ ಕಿತ್ ಕಿತ್ ಒಂದ್ ಮರದ ನಾಳಿಗೆ ಒಂದ್ ಗಿಡದ ನಾಳಿಗೆ ಹಾಕೊಂಡು ಕಟ್ಟಿಗೆ ಅಂತ ಒಂದ್ 3-4 ಜನ ತಿರಕ್ಕೆ ಇರ್ತೀವಿ. ಅದು ತಿರ್ಗ ಕಿತ್ತಂಗಲ್ಲ, ತಿರ್ಗ ಮತ್ತೆ ಒಯ್ತಿರ್ಬೇಕು. ವಾರಕ್ಕೊಂದ್ಸರಿ ಒಯ್ಯೋದು, ತಿರ್ಗ ವಾರಕ್ಕೆ ಮುಗಿತತ್ ಅದು, ತಿರ್ ಮತ್ತೆ ಹಿಂಗೆ ಮಾಡ್ಕೊಂತ ಮಾಡ್ಕೊಂತ ಹೋಗ್ತಿರ್ಬೋದು. ಸೊಪ್ಪಿಂದ ಚೆನ್ನಾಗಿ ಲಾಭ ಬರ್ತದೆ, ಚೆನ್ನಾಗಿ ಲಾಭ ಐತೆ. ಅಂದ್ರೆ ಕೆಲಸ ಜಾಸ್ತಿ, ಅದು ಹೂವಿಂದ ಅಷ್ಟು ಬರಲ್ಲ. ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬು ಮಾಡ್ತಾ ಇದ್ರ? ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ ತರ ಏನಾದ್ರೂ ಇಲ್ಲ? ಇದು ಒಂದೇ ಸಾಕಾಗೋಕತ್ತೇನೆ, ತಿರುಗಿ ಓಸು ಮಾಡಕ್ಕಾಗಲ್ಲ. ಈಗೆಲ್ಲ ಮಕ್ಕಳುಗಳೆಲ್ಲ ವಿದ್ಯಾಭ್ಯಾಸಕ್ಕೆ ಹೋಗ್ತಿರ್ತಾರೆ, ಅವ್ರು ಓದೋದು ಅದು ಇದನ್ನೇ ಸಾಕಾಗತ್ತೆ. ನಾವು ಇನ್ನೇನ್ ಮಾಡಕ್ಕಾಗದು, ಇಷ್ಟಕ್ಕೆ ಅಲ್ಲಿ ಬಡದಾಡಬಹುದು. ಈ ಹಸು ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬರಲಿಲ್ಲ? ಸಾಕಿದೆ, ಅವು ಸಾಕಾಗ್ಲಿಲ್ಲ. ಇವೆಲ್ಲ ಕೆಲಸ ಜಾಸ್ತಿ, ಅದು ಮೊದ್ಲು ಮಾಡ್ತಿದ್ವಿ, ಈಗ ಸುಖ ಇಲ್ಲ, ಮಾಡಕ್ಕಾಗಲ್ಲ, ಭಾರಿ ಕಷ್ಟ ಇದೆ. ಮೊದ್ಲು ಹೆಂಗ ನಡೆಯೋದು, ಅಲ್ಲಿ ಹೊಲದ ಕಟ್ಟಾಕೊಂಡು ಹಂಗ ಸಪ್ಪೆ ಹಾಕೊಂಡು ಅಮ್ಮ ಹಿಡ್ಕೊಂಡ್ ಬರ್ಬೇಕಾದ್ರೆ ಹೋಗ್ತಾ ಬರ್ತವ, ಹೆಂಗ ಮಾಡ್ತಿದ್ವಿ. ಈಗ ಭಾರಿ ಕಷ್ಟ, ಸಾಕಾಗಲ್ಲ. ಒಂದ್ ಮಾಡಿದ್ರೆ ಒಂದೇ ಮಾಡ್ಬೇಕು, ಅವನ್ ಸಾಕಿ ಅವನ್ ಗೋಲ್ ನೋಡಕ್ ಬರಲ್ಲ. ಎಷ್ಟು ಜನ ನಿಮಗೆ ಮಕ್ಕಳು? ನನಗೆ 3 ಎರಡು ಹುಡುಗರು, ಒಂದ್ ಗಂಡು. ಮಗ ಈ ಕೃಷಿಯಲ್ಲಿ ಸಹಾಯ ಮಾಡ್ತಾನ? ಮಾಡ್ತಾನೆ, ಈಗ ಟ್ಯಾಕ್ಟರ್ ತಂದಿದ್ವಿ, ಟ್ಯಾಕ್ಟರ್ ಓಡಿಸ್ತಾನೆ. ಇಬ್ಬರು ಹೆಣ್ಣುಗಳು ಮದುವೆ ಮಾಡಿದ್ವಿ, ಅವ್ರು ಕೊಟ್ಟು ಮನೆಗೆ ಹೋದ್ರು, ಈಗ ನಮ್ಮ ಮನೆಗೆ ಮಾಡ್ತಾನೆ. ನೀವಿನ್ನೂ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರ? ಇನ್ನು ಮಾಡ್ತಾ ಇದೀವಿ, ಇನ್ನ ಸ್ವಲ್ಪ ಏನು ಉಸ್ತಾವರಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ? ಆಯ್ ಕೊಟ್ಟೈತೆ, ಭೂಮಿ ತಾಯಿ ಬಂದಲ್ಲ ಬೆಳಿತಾಳೆ ಕೊಡ್ತಾಳೆ. ಕಷ್ಟ ಮಾಡಿದೆ ನೀನೇ ಇಡ್ಬೇಕಾಯ್ತೆ, ಕಷ್ಟ ಇಲ್ದನಿಗೆ ಇಲ್ಲ, ಅವ್ನು ಏನೇನು ಇಲ್ಲ. ಕಷ್ಟ ಮಾಡ್ಬೇಕು, ಪುಷ್ಟಿಯನ್ನು ಉಣಬೇಕು, ಹಂಗಾದ್ರೆ ಜೀವನ ಇಲ್ದಿದ್ರೆ ಇಲ್ಲ. ಇನ್ನೊಂದು ಅವ್ ಐತಳ ಅಂತಂದು ಅವನ ಜೊತೆಗೆ ಹೋಗೋದು ಹಿಂಗ್ ಮಾಡಿದ್ರೆ ಅವನಿಲ್ಲ. ಈ ಸುಖವಾಗ ಕಷ್ಟ ಬಿದ್ದು ನಮ್ ಮನೆ ಸಂಸಾರ ನೋಡ್ಕೊಂಡು ಮಾಡಿದ್ರೆ ಸುಖವಾದ ಜೀವನ ಆಯ್ತು. ಈಗ ನೋಡಿದ್ರೆಲ್ಲ ಏನ್ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಎಲ್ಲ ಹಿಂದೆ ಸರಿತಾರೆ. ಎಲ್ಲ ಬೆಂಗಳೂರು ಮೈಸೂರು ಈ ತರ ಎಲ್ಲ ಫ್ಯಾಕ್ಟ್ರಿಗೆಲ್ಲ ಹೋಗೋದು ಆತರ ಈ ತರ ಎಲ್ಲ ಮಾಡ್ತಾರೆ. ಅಂತದ್ರಲ್ಲಿ ನೀವು ಈ ಕೃಷಿಯಲ್ಲಿ ಲಾಭ ಆಯ್ತು ಅಂತ ಹೇಳ್ತೀರ, ಈಗ ನಾವು ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಇವ್ರಿಗೆ ಈಗಿನ ಹುಡುಗರಿಗೆ ಹೇಳಕ್ಕಾಗಲ್ಲ. ಈಗ ಅವ್ರಿಗೆ ಬೇಕಾಗಿರೋದೇನು ಮೊಬೈಲ್, ಕಾರು, ಬೈಕು ಇಷ್ಟು ಬಿಟ್ರೆ ಅವ್ರಿಗೆ ಹೊಲದ ಮೇಲೆ ಹೇಳಿದ್ದು ಒಂಚೂರು ಗಮನನೇ ಇಲ್ಲ. ನಿಮ್ಮಷ್ಟು ಕಷ್ಟ ಅವ್ರ ನಾನು ಕೂರ್ಲೆ ಹೇಳಷ್ಟು ಮಾಡಕ್ ಆಗಲ್ಲ. ಹಗಲು ರಾತ್ರಿ ಕಣ್ಣಿ ನಿದ್ದಿಲ್ರ ನಾವು ಜೀವನ ಮಾಡಿದ್ವಿ. ಇವತ್ತು ಹುಡುಗಾಟ ಅಲ್ಲ, ಒಂದ್ ತಿನ್ನಕ್ ಅನ್ನಿರ್ಲಿಲ್ಲ ನಮ್ಮ ಅಪ್ಪ ಕಾಲದಾಗ. ಅಷ್ಟು ಕಷ್ಟ ಬಿದ್ದಿದ್ವಿ, ಅದ್ನ ಹೇಳಿದ್ರೆ ಕಣ್ಣೀರ್ ಬರ್ತತೆ. ಮೊದ್ಲು ಕಷ್ಟ ಬೆಳವತ್ತಿ ಈಗ ಸುಖ ಆಗಿದೀರ? ಹ್ಮ್, ಕಷ್ಟ ಈಗ ಸುಖ ಆಗದಿವ್ರ. ಅದನ್ನ ನನ್ನ ಮಕ್ಳು ಉಳಿಸ್ಕೊಂಡ್ರೆ ಅವರೇ ಪುಣ್ಯ ಅಂತ. ಬಹಳ ಸಂತೋಷ ಈಶಾಣರೇ, ಇದುವರೆಗೂ ನಿಮ್ಮ ಹೂವಿನ ಕೃಷಿಯಲ್ಲಿ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಹೂವಿನ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಧುಕರಿಪುರದ ಪ್ರಗತಿಪರ ಕೃಷಿಕ ಎಂಕೆ ಈಶಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇನ್ನು ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಜಿ ಕೆ ಜಯದೇವಪ್ಪ, ಪಶು ವಿಷಯ ತಜ್ಞರು, ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಾನು ನಿಮ್ಮೊಟ್ಟಿಗೆ ಇಂದು ಕುರಿ ಮತ್ತು ಮೇಕೆಗಳಲ್ಲಿ ಸಂಪೂರ್ಣವಾಗಿ ಜಂತುಹುಳು ನಿವಾರಣೆ ಮಾಡೋದು ಮತ್ತು ಸಮತೋಲನ ಆಹಾರ ಪೂರೈಕೆಯಿಂದ ಆಗುವ ಲಾಭಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕುರಿ ಮತ್ತು ಮೇಕೆಗಳು ಇತ್ತೀಚಿನ ದಿನಗಳಲ್ಲಿ ಮೂರು ಪದ್ಧತಿಗಳಲ್ಲಿ ನಾವು ಸಾಕಣೆ ಮಾಡೋದನ್ನ ನಾವು ನೋಡಿದ್ದೇವೆ. ಒಂದು ವಲಸೆ ಪದ್ಧತಿ, ಇನ್ನೊಂದು ಸೆಮಿ ಸೈಂಟಿಫಿಕ್ ಅಂತೀವಿ, ಅಂದ್ರೆ ಅರೆ ವಲಸೆ ಪದ್ಧತಿ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಕೊಠಡಿಯಲ್ಲಿ ಸಾಕಣೆ ಮಾಡ್ತಕ್ಕಂಥ ಪದ್ಧತಿಗಳು. ಈ ಮೂರು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಈ ವಲಸೆ ಪದ್ಧತಿನಲ್ಲಿ ಕುರಿ ಮೇಕೆಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿರಂತರವಾಗಿ ಅಲೆದಾಡ್ತಾ ಇರೋದ್ರ ಕಾರಣದಿಂದಾಗಿ ಇವುಗಳಿಗೆ ಸಾಕಷ್ಟು ಜಂತುಹುಳುಗಳ ಬಾಧೆ ಮತ್ತು ಅನೇಕ ರೋಗ ರುಜಿನಗಳಿಗೂ ಸಹ ತುತ್ತಾಗುವಂತಹ ಚಾನ್ಸಸ್ಗಳು ತುಂಬಾ ಇರುತ್ತೆ. ಹೀಗಾಗಿ ಈ ಎಲ್ಲ ಜಂತುಹುಳು ನಿವಾರಣೆ ಮತ್ತು ಅವಕ್ಕೆ ಸರಿಯಾದ ಆಹಾರ ಸಿಗದೆ ತಮ್ಮ ದೇಹದಲ್ಲಿ ಉತ್ತಮವಾದ ಮಾಂಸವನ್ನು ಉತ್ಪಾದನೆ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಈ ಒಂದು ಪದ್ಧತಿನಲ್ಲಿ ನಾವು ಕುರಿಯಿಂದ ಮತ್ತು ಮೇಕೆಯಿಂದ ಹೆಚ್ಚಿನ ಲಾಭವನ್ನು ಪಡ್ಕೋಬೇಕು ಅಂತಂದ್ರೆ ಅವುಗಳಿಗೆ ಸಂಪೂರ್ಣವಾದ ಜಂತುಹುಳು ನಿವಾರಣೆಯನ್ನು, ಅಂದ್ರೆ ಕಾಲಕಾಲಕ್ಕೆ ನಾವು ಜಂತುಹುಳು ಔಷಧಿಯನ್ನು ನೀಡಿ ಅವುಗಳಲ್ಲಿರತಕ್ಕಂಥ ಜಂತುಹುಳುಗಳನ್ನು ನಾವು ನಿಯಂತ್ರಣ ಮಾಡೋದ್ರಿಂದ, ಅದರ ಜೊತೆಗೆ ಸಮತೋಲಿತವಾದ ಆಹಾರವನ್ನು ನೀಡೋದ್ರಿಂದ ನಾವು ಹೆಚ್ಚಿನ ಮಾಂಸವನ್ನು ಉತ್ಪಾದನೆ ಮಾಡಿ ಈ ಒಂದು ಉದ್ಯಮದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಕುರಿ ಮೇಕೆಗಳಿಗೆ ಜಂತುಹುಳು, ಅದರಲ್ಲೂ ಮುಖ್ಯವಾಗಿ ಲಾಡಿ ಹುಳುಗಳು, ದುಂಡು ಹುಳುಗಳು ಮತ್ತು ಚಪಟೆ ಹುಳುಗಳು, ಈ ಮೂರು ಹುಳುಗಳು ಆ ದೇಹದ ಒಳಗಡೆ ಆಹಾರವನ್ನು ಸಹ ನಾವು ನೀಡಿದರೂ ಸಹ ತಿಂದರೂ ಸಹ ಅದು ಆ ಎಲ್ಲ ಪೋಷಕಾಂಶಗಳನ್ನು ಈ ಜಂತುಹುಳುಗಳೇ ಸೇವಿಸೋದ್ರಿಂದ ಅವುಗಳ ಸಂತತಿ ಹೆಚ್ಚಾಗಿ ಕುರಿಗಳು ಮತ್ತು ಮೇಕೆಗಳಲ್ಲಿ ಮಾಂಸ ಉತ್ಪಾದನೆ ತುಂಬಾ ಕುಂಠಿತ ಆಗ್ತದೆ. ಇದರಿಂದ ಆರೋಗ್ಯದಲ್ಲೂ ಸಹ ವ್ಯತ್ಯಯ ಆಗುತ್ತೆ, ಅಂದ್ರೆ ಒಂದು ಗುಣಮಟ್ಟದ ಮಾಂಸ ಉತ್ಪಾದನೆ ಮಾಡಲಿಕ್ಕೆ ಇವು ತುಂಬಾ ತೊಂದರೆಯನ್ನು ಉಂಟು ಮಾಡ್ತವೆ ಈ ಜಂತುಹುಳುಗಳು. ಹಾಗಾಗಿ ಇವುಗಳನ್ನ ನಿಯಂತ್ರಣ ನಾವು ಕಾಲಕಾಲಕ್ಕೆ, ಅದರಲ್ಲೂ ಮುಖ್ಯವಾಗಿ 4 ತಿಂಗಳಿಗೊಮ್ಮೆ ಜಂತುಹುಳು ಔಷಧಿ ನೀಡೋದ್ರಿಂದ ಇದನ್ನ ನಿಯಂತ್ರಣ ಮಾಡಬಹುದಾಗಿದೆ. ಇದರ ಜೊತೆಗೆ ನಮ್ಮ ಕುರಿಗಳಲ್ಲಿ ಸಮತೋಲಿತವಾದ ಆಹಾರ, ಯಾಕೆಂದ್ರೆ ಇವತ್ತು ರೈತ ಬಾಂಧವರು ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಸರಿಯಾದ ಆಹಾರವನ್ನ ನಾವು ನೀಡ್ತಾ ಇಲ್ಲ. ಈ ಕಾರಣ ಅಂದ್ರೆ ಒಂದೇ ತರದ ಮೇವನ್ನ ನೀಡೋದ್ರಿಂದ, ಜೊತೆಗೆ ಒಂದು ಗುಣಮಟ್ಟದ ಪಶು ಆಹಾರವನ್ನು ಸಹ ನಾವು ನೀಡ್ತಾ ಇಲ್ಲ. ಕೆಲವು ರೈತರುಗಳು ಬರೀ ಒಂದೇ ತರದ ಧಾನ್ಯಗಳನ್ನು, ಅಂದ್ರೆ ಮೆಕ್ಕೆಜೋಳ ಬಳಸ್ತಾರೆ, ಇಲ್ಲ ಅಂತಂದ್ರೆ ಯಾವುದೋ ಒಂದು ರಾಗಿ, ಯಾವುದೋ ಒಂದು ಕಾಳುಗಳನ್ನು ಬಳಸೋದ್ರಿಂದ ಅದು ಒಳ್ಳೆಯ ಸಮತೋಲನ ಆಹಾರ ಆಗೋಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅನೇಕ ಕಂಪನಿಗಳು ಈ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಅಂತಂದ್ಬಿಟ್ಟು ಪ್ರತ್ಯೇಕವಾಗಿ ಕಾಂಪೌಂಡೆಡ್ ಫೀಡ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಈ ಒಂದು ಪೇಣಿ ರೂಪದಲ್ಲಿ ಬರ್ತಕ್ಕಂಥ ಆಹಾರವನ್ನು ನಾವು ಬಳಸಿ ಅವುಗಳಿಗೆ ಪ್ರತಿ ದಿವಸ ಸುಮಾರು 100 ಗ್ರಾಂನಿಂದ 150 ಗ್ರಾಂ ತನಕ ನೀಡೋದ್ರಿಂದ ದೇಹದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ. ಮೊದಲನೇದಾಗಿ ಜಂತು ಹುಳುಗಳ ನಿವಾರಣೆಯಾಗಿ ನಂತರ ಅದರ ಜೊತೆಗೆ ಸಮತೋಲನ ಆಹಾರವನ್ನು ನಾವು ನೀಡೋದ್ರಿಂದ ಅದು ಹೆಚ್ಚಿನ ಬೆಳವಣಿಗೆಯನ್ನು ಕಾಣುತ್ತೆ ಅಂತಂದ್ಬಿಟ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಅಧ್ಯಯನದಲ್ಲಿ ಸುಮಾರು ಒಂದು 15-20 ಕ್ಲಸ್ಟರ್ಸ್ ಅಲ್ಲಿ ನಾವು ಈ ಕೆಲಸವನ್ನು ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡಿದ್ದೇವೆ. ಹಾಗಾಗಿ ನಮ್ಮ ರೈತ ಬಾಂಧವರು ಈ ಒಂದು ಸಮತೋಲಿತ ಆಹಾರವನ್ನು ಮತ್ತು ಜಂತುಳು ನಿವಾರಣೆ ಆಗಿಂದಾಗೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಕೆಲವೊಂದು ಪೌಷ್ಟಿಕ ಆಹಾರ ಸೇರ್ಪಡೆಗಳು ಅಂದರೆ ಖನಿಜ ಮಿಶ್ರಣ ಪುಡಿಯನ್ನ ಆಮೇಲೆ ವಿಟಮಿನ್ ಟಾನಿಕ್ಗಳನ್ನು ಸಹ ನಾವು ಕುರಿಗಳಿಗೆ ಮೇಕೆಗಳಿಗೆ ನೀಡೋದ್ರಿಂದ ತುಂಬಾ ಗಣನೀಯವಾಗಿ ನಾವು ಮಾಂಸದ ಇಳುವರಿನಲ್ಲಿ ಹೆಚ್ಚಿಗೆಯನ್ನು ನಾವು ಇದುವರೆಗೆ ಕಂಡಿದ್ದೇವೆ. ಯಾರ್ಯಾರು ಕುರಿ ಮತ್ತು ಮೇಕೆಯನ್ನು ಸಾಕಾಣಿಕೆ ಮಾಡ್ತಾರೆ ಆ ಎಲ್ಲಾ ರೈತರುಗಳು ಸಹ ಕಾಲಕಾಲಕ್ಕೆ ಜಂತುಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಸಮತೋಲನ ಆಹಾರವನ್ನು ನಾವು ನೀಡ್ತಾ ಬಂದಲ್ಲಿ ಹೆಚ್ಚಿನ ಮಾಂಸ ಉತ್ಪಾದನೆ ಆಗುತ್ತೆ, ನಮಗೆ ಲಾಭದಾಯಕ ಆಗುತ್ತೆ. ಹಾಗಾಗಿ ನೀವು 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ 4-5 ರೂಪಾಯಿನಷ್ಟು ಹೆಚ್ಚಿನ ಆದಾಯ ಕಂಡು ಬಂದಿದೆ ನಮ್ಮ ಅಧ್ಯಯನದಲ್ಲಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆ 95-91-42-61-79. ತುಂಬಾ ಧನ್ಯವಾದಗಳು. ರೈತರಿಗೆ ಸಲಹೆ ಪ್ರಸಾರವಾಯಿತು. ಇನ್ನು ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳಿಕೊಂಡು ಬರೋಣ. ರಾಗಗಳ ನುಡಿಸಿ ತಾಳಗಳ